ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಲಿಯಾಬಾದ್ನ ಕೃಷಿ ಮಹಿಳೆ ರೇಣುಕಮ್ಮ ಅವರು. ಇವರು ಕೂಡ ನಮ್ಮ ರೈತ ಮಹಿಳೆಯರಿಗೆ ಮಾದರಿ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಪುರುಷರೊಂದಿಗೆ ಅಥವಾ ಇರುವ ಸ್ವಲ್ಪ ಭೂಮಿಯಲ್ಲಿ ತರಕಾರಿಯನ್ನ ಬೆಳೆದು ಅದನ್ನ ತಂದು ತಾವೇ ಮಾರಾಟ ಮಾಡಿ ಅದನ್ನ ಬೆಳೆದು ಜೊತೆಗೆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಮಲಿಯಾಬಾದಿನ ರೇಣುಕಮ್ಮ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಯಾವ ರೀತಿಯಾಗಿ ತರಕಾರಿಗಳನ್ನ ಬೆಳೀತಾರೆ, ಏನೇನು ತರಕಾರಿಗಳನ್ನ ಬೆಳೀತಾರೆ, ಎಲ್ಲಿ ಮಾರ್ತಾರೆ, ಏನು ಸಮಸ್ಯೆಗಳಿದ್ದಾವೆ, ಹೇಗೆ ಕುಟುಂಬ ನಿರ್ವಹಣೆ ಆಗ್ತಿದೆ ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರೊಂದಿಗೆ ರೇಣುಕಮ್ಮ ಅವರು ಹಂಚಿಕೊಳ್ತಿದ್ದಾರೆ. ರೇಣುಕಮ್ಮ ಅವರೇ, ತಮ್ಮ ಊರು ಮಲಿಯಾಬಾದ ಯಾವೂರು, ಗಂಡನ ಮನೆ ಯಾವುದು, ತವರು ಮನೆ ಯಾವುದು? ನಮ್ದು ತವರು ಮನೆ ಮಾನವಿ, ನಮ್ ಗಂಡನ ಮನೆ ಮಲಿಯಾಬಾದೆ. ಅಂದ್ರೆ ತವರ್ ಮನೆ ಮಾನವಿ. ಮಾನವಿ ರೀ ಸರ್. ಏನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 13-14 ವರ್ಷ ನಡೀತಾ ಇದಾರೆ ಸರ್. ಏನು ಕೃಷಿ ಮಾಡ್ತೀರಿ, ಒಕ್ಕಲ್ತನ? ನಿಮ್ದು ತವರ್ ಮನೆಗ ನಿಮ್ ತಂದಿರೋದು ಭೂಮಿ ಇತ್ತ? ಇಲ್ಲ ಸರ್, ಕೆಲವು ಅವಾಗ ಇತ್ತು ಸರ್, ಅವ್ರ ಅಣ್ಣ ತಮ್ಮರು ಮಾಡ್ಕೇಲ್ಲ ಅಂತ ಅವ್ರಿಗೆ ಬಿಟ್ಬಿಟ್ರು ಸರ್. ಅವ್ರಿಗೂ ದುಡಿಯೋದು ತಿನ್ನೋದು ತಪ್ಪಲಿಲ್ಲ ಸರ್. ನಮ್ಮನ್ನು 5ನೇ ಕ್ಲಾಸ್ ವರ್ಗೂ ಶಾಲೆ ಓದಿಸಿದ್ರು ಸರ್. ಆಮೇಲೆ ನಮ್ಮಪ್ಪ ತೀರ್ಕೊಂಡ್ರು, ಮತ್ತೆ ಬಹಳ ಕಷ್ಟದಲ್ಲೇ ಇದಾದೀವಿ ಸರ್. ಆಮೇಲೆ ಬರ್ತಾ ಜೋಳ ಕೊಯ್ಯೋದು, ಅದ್ ಮಾಡೋದು, ನಾರ ಹಚ್ಚೋದು, ಸಣ್ಣವ್ರ ಇರೋದ್ರೆ ನಮ್ ಕಷ್ಟ ಏನಂಬೋದು ತಿಳಿತ ಸರ್. ಅಂದ್ರೆ ತವ್ರ ಮನೆ ಇದ್ದಾಗನೇ ನೀವು ಅವ್ರವ್ರ ಹೊಲದಾಗ ಕೂಲಿ ಕೆಲಸ ಮಾಡೋದು, ಬೇರೆ ಬೇರೆ ಎಲ್ಲ ಕೃಷಿ ಕೆಲಸ ಮಾಡ್ತಾ ಇದ್ರಿ? ಕೃಷಿ ಕೆಲಸ ಮಾಡೋದು. ಆಮೇಲೆ ಒಬ್ರು ಅದ್ರಾಗ ಹೋದ್ರೆ ನಮ್ಗೆ ಏನ್ ಲಾಭ ಅಂತ ಬೇರೆಯವ್ರದ್ದು 1 ಎಕರೆ 2 ಎಕರೆ ಮಾಡೋದು ಸರ್. ಅಲ್ಲಿ ಬಹಳ ಉಪಯೋಗ ಆತಿತ್ತು. ಆಮೇಲೆ ಈ ಕಡೆ ನಮ್ಗೆ ಮದ್ವೆ ಮಾಡಿಕೊಟ್ರು. ಆಮೇಲೆ ಇಲ್ಲಿ ಬಂದ್ಮೇಲೆ ಅವ್ರು ಏನ್ ಮಾಡ್ತಾರಂತ ನಮ್ಗೆ ಸ್ನಾನ ಬಹಳ ಕಳಿಸ್ಲಿಲ್ಲ ಸರ್. ಆಮೇಲೆ ನಾವು ಹೋಗ್ತೀವಿ ನಮ್ಮ ಹೊಲದಲ್ಲಿ ನಾವು ಮಾಡ್ಕೊಳಕ್ಕೆ. ಇಲ್ಲಿ ನಮ್ಮ ಗಂಡನ ಮನೇಲಿ 1-3 ಎಕರೆ ಹೊಲ ಸರ್. ಅದ್ರಲ್ಲಿಗೂ ಎದಕ್ ಬಿಡ್ಬೇಕಂತಂದು ಎಲ್ಲೋಟ ನಾವು ಬೆಳಿತೀವಿ ಸರ್. ಬ್ಯಾಸ್ಗೆ ಆದ್ಮೇಲೆ ಒಂದು ಬಾಯಾಗ ನೀರು ಬಿಟ್ಟಿರ್ತಾರೆ ಸರ್, ಮಳೆ ಬಂದಾಗ ನೀರು ತುಂಬಿದಾಗ. ಅದನ್ನ ಒಂದು ಬೋರ್ ಹಾಕೊಂಡು ಬೋರ್ ಇಲ್ದಾಗೂ ನಾವು ತಿಪ್ಪಲ ಬಿಡ್ತೀವ್ರಿ. ಅದನ್ನ ಕೊಡಪಾನ್ಲೇಸಿ ಹೊತ್ತು ಪಾಲಕ್ ಬೀಜನ ಹಾಕಿ, ಆಮೇಲೆ ಪುಂಡೆಪಲ್ ಬೀಜಗಳನ್ನ ಹಾಕಿ, ಮೆಂತೆ ಪಲ್ಲೆ ಬೀಜಗಳನ್ನ ಹಾಕಿ ಸಾಲಾಗಿ ಬಿಟ್ಟು ಅವು 41 ದಿವಸಕ್ಕೆ ಪಲ್ಲೆ ಬರುತ್ತೆ ಸರ್. ಅದು ಬರೋದ್ರೊಳಗೆ ಇಲ್ಲಿ ಮೊದಲು ಅಡ್ವಾನ್ಸ್ ನಾವು ಬೀಜಗಳನ್ನ ಬಿತ್ತೀವಿ ಸರ್. ಆಮೇಲೆ ಬರ್ತಾರೆ ಈ ಕಡೆ, ಮತ್ತೆ ಗ್ಯಾಪ್ ಆಗ್ಲಾರ್ದಂಗೆ ಸರ್ ದಿನ ಕಿತ್ಬೇಕು, ದಿನ ತರಬೇಕು. ರಾತ್ರಿ 2-3 ಗಂಟೆಗೆ ನಾವಿಲ್ಲಿ ತರಕಾರಿಗಳನ್ನ ತಗೊಂಡ್ ಬರ್ತೀವಿ ಸರ್. ಆಮೇಲೆ ನಮ್ಗ ಎಷ್ಟು ಆಗಲ್ಲ ಅಷ್ಟನ್ನ ಬೇರೆಯವ್ರಿಗೆ ಹಾಕ್ತಿವಿ ಸರ್. ಆಮೇಲೆ ನಮ್ದು ನಮಗೂ ಇನ್ನೂ ಬೇಕಾದಷ್ಟು ನಾವು ತಗೊಂಡು ಮತ್ತೆ ಅದ್ರ ಜೊತೆ ಕುಂತ್ಕೊಂಡು ನಾವು ಸಂಪಾದನೆ ಮಾಡ್ಬೇಕು. 4 ಜನ ಹೆಣ್ಮಕ್ಳು ಸರ್, 1 ಗಂಡು ಹುಡುಗ. ಮಕ್ಕಳು ನಾವು ತಿಪ್ಪಲು ಬಿದ್ರೆ ನಮ್ಮ ಮಕ್ಳು ತಿಪ್ಪಲು ಬಿಡಬಾರ್ದು ಅಂತ ಅವ್ರನ್ನೂ ಓದಿಸ್ತಾ ಇದ್ವಿ ಸರ್ ಗೌರ್ಮೆಂಟ್ ಶಾಲೆಗೆ. ಅಲ್ಲೇ ಮಲಬಾದೆ ಗ್ರಾಮದಲ್ಲೇ ಇದೆ, ಊರ ಹತ್ರನೇ ಇದೆ ಗೌರ್ಮೆಂಟ್ ಶಾಲೆ. 4 ಅವರು ಅಲ್ಲೇ ಓದ್ತಾರೆ ಸರ್. ನೋಡಮ್ಮ ಬಹಳ ಖುಷಿ ಆಗತ್ತೆ ನೋಡು, 4 ಮಂದಿ ಹೆಣ್ಮಕ್ಳನ್ನ, 1 ಗಂಡ್ಮಕ್ಳನ್ನ ಇರೋ ಗಂಡನ ಮನೆಗ 3 ಎಕರೆ ಭೂಮಿಯಲ್ಲಿ ದುಡಿಬೇಕು. ತರಕಾರಿ ಯಾಕೆ ಬೆಳಿಬೇಕಂತ ಆಸೆ ಬಂತು ನೋಡು? ನಮ್ಮ ಭಾಗದಲ್ಲೆಲ್ಲ ತೊಗರಿ ಹಾಕ್ತಾರೆ, ಹತ್ತಿ ಹಾಕ್ತಾರೆ, ಸೀಡ್ ಹಾಕ್ತಿ ಹಾಕ್ತಾರೆ, ನೀವ್ ಯಾಕೆ ತರಕಾರಿ ಸೊಪ್ಪು ಬೆಳಿಬೇಕಂತ ಹೇಳಕ್ ಬಂತು? ತರಕಾರಿ ಸೊಪ್ಪು ಅಂದ್ರೆ ಸರ್, ನಮ್ಮ ಊರಲ್ಲಿ ನೀರಾವರಿ ಇಲ್ಲ, ಇದು ಮಲೆಬಾದಲ್ಲಿ. ಮಳೆ ಬಂದ್ರೇನೆ ಬೆಳೆ ಮನೆ ನಮ್ಗೆ. ಅದು ಮಳೆ ಬಂದಾಗ ಬೆಳೆ ಹಾಕಿದ್ಮೇಲೆ ಒಂದೊಂದ್ಸಲ ಊಟ ಬಿದ್ದ್ ಬಿಡ್ತಾರೆ, ಹತ್ತಿ ಲಾಸ್ ಬರುತ್ತೆ. ಮತ್ತೆ ಕೆಲವೊಂದು ಕಡೆಗೆ ಬುರ್ದೆ ಮಾಡೇ ಇರದೆ ಸರ್, ಅದೊಂದು 1 ಎಕರೆ ನೆಲ್ಲು ಬೆಳ್ಕಂತೀವಿ. ಆದ್ರೆ ನಮ್ಮ ಆರೋಗ್ಯ ಇಲ್ಲ, ನಮ್ಗೆ ಬರೋ ವರ್ಷಕ್ಕೆ ಕಾಲು ಆಗ್ತದೋ ಆಗೋದಿಲ್ಲ ಅಂತ ತಿನ್ನಕ್ ಇಟ್ಕೊಂತೀವಿ. ಆಮೇಲೆ ಅದಾದ್ಮೇಲೆ ಮತ್ತೆ ಇನ್ನ ಏನ್ ಮಾಡ್ಬೇಕು ಸರ್, ನಾವು ಒಬ್ಬರಲ್ಲಿ ಹೋಗೋದೆಷ್ಟು ನಮ್ಗೆ ಬರೋದೆಷ್ಟು ಹಂಗಂತೇಳಿ ಆ ನೀರು ಇರುತ್ತೆ ಸರ್, ಕೆರೆ ತುಂಬಿರುತ್ತೆ, ಅದರಲ್ಲೇ ನಾವು ಸೊಪ್ಪನ್ನ ಹಾಕೊಂಡು ಬೆಳಿತೀವಿ ಸರ್. ಅಂದ್ರೆ ವರ್ಷದ 12 ತಿಂಗಳನ್ನು ಕೂಡ ನೀವು ಸೊಪ್ಪ ಬೆಳಿತೀರಿ, ಮತ್ತೆ ಹೊಟ್ಟಿ ಕಾಳು ಬೇಕಲ್ಲಮ್ಮ? ಕಾಳ ಅಂದ್ರೆ ಸರ್ ಮತ್ತೆ ತಗೊಳ್ತೀವಿ, ಇಲ್ಲಾಂದ್ರೆ ಯಾರ ಹತ್ರನು ಹಾಕಿದವರಲ್ಲಿ ಎಲ್ಲಾದ್ರು ಇರ್ತಾರಲ್ಲ ಸರ್, ಕೇಳ್ಕೊಂಡು ತಗೊಂತೀವಿ ಸರ್. ಮತ್ತೆ ನೀರವಿಲ್ಲ ಸರ್, ಮತ್ತೆ ಕೊಂಡ್ಕೊಂತೀವಿ ಸರ್. ಅಕ್ಕಿ ಜೋಳ ನಿಮಗೇನ್ ಬೇಕು, ಕಾಳ ಕಡಿ ಮನೆಗೆ ಏನ್ ಬ್ಯಾಳೆ ಗೀಳೆ ಅವೆಲ್ಲ ಅಂಗಡಿ ಹೋಗಿ ತಗೋಬರ್ಕು? ತಗೊಂಬರ್ಬೇಕು ಸರ್. ನೋಡೋಣಕ್ಕಮ್ಮ, ಈಗ 3 ಎಕರೆ ಭೂಮಿ, ಬೋರ್ ಹಾಕ್ಸಿರಿ? ಬೋರ್ ಹಾಕ್ಸಿದೀವಿ ಸರ್, ಒಂದು ಫೇಲ್ ಆಗಿದೆ. ಒಂದು ಹುಂಚೆ ಗಿಡ ಇದೆ ಸರ್, ಅದ್ರಲ್ಲಿ 3 ಅಣ್ಣ ತಂಬರು, 1 ವರ್ಷಕ್ಕೆ ಒಬ್ರು ತಿನ್ಬೇಕು ಸರ್. ಅದ್ರಲ್ಲಿ ಎಷ್ಟು ಬರುತ್ತೆ? ಹುಂಚೆ ಗಿಡ ಹೊಡೆದ್ರೆ ಸರ್ ಅಂದ್ರೆ ಎಷ್ಟು ವರ್ಷ ಗಿಡ? ಬಹಳ ವರ್ಷದ ಸರ್, ಅವಾಗ ಮೊದಲಿನಲ್ಲಿ ಹುಂಚೆಣ್ಣಕಾಯಿ ಚಲೋ ಆಗ್ಯಾವ ಆಗ್ತಾವ್ರಿ ಸರ್. ಔಟ್ರನ್ನ ಮಾರ್ಕೆಟ್ಗೆ ತರೋದು. ಅಂದ್ರೆ ಹೆಂಗೆ ಬಿಡಿಸ್ತೀರಿ, ಹಣ್ಣಾದ್ಮೇಲೆ ಬಿಡಿಸ್ತೀರಿ? ಇಲ್ಲ ರೀ ಸರ್, ಕಾಯಿಗೆ ಬಿಡಿಸ್ತೀವಿ ನಾವು. ಉಪ್ಪಿನಕಾಯಿ ತಗೊಂತಾರೆ? ಉಪ್ಪಿನಕಾಯಿಗೆ ಹಾಕೊಂತಾರೆ ಸರ್ ಮಾರ್ಕೆಟ್ ಅಲ್ಲಿ. ಆಮೇಲೆ ಸ್ವಲ್ಪ ಹಣ್ಣಾಗಿದ್ದು 3-3 ಇಷ್ಟು ತಗೊಳ್ತೀವಿ ಸರ್, ಮನೆಗೆ ಇಟ್ಕೊಳ್ತೀವಿ. ಅಂದ್ರೆ 3 ಮಂದಿ ಹಣ್ಣು ತಮ್ಮರು, ವರ್ಷಕ್ಕೊಬ್ಬೊಬ್ರು ಅದನ್ನ ಸರದಿ ಪ್ರಕಾರ ಪಳೆ ಪ್ರಕಾರ ನೀವು ಮಾಡ್ಕೋತೀರಿ? ಮಾಡ್ಕೊಂತೀವಿ ಸರ್. ಎಷ್ಟಾಗ್ತಾವಮ್ಮ ಕಾಯಿಗಳು ನೀವು ಹೇಳಿದ್ರಿ, ಬಹಳಷ್ಟು ಖುಷಿ ಆಗತ್ತೆ. ಯಾಕಂತಂದ್ರೆ ನಮ್ಮ ರೈತ ಬಾಂಧವರು ಏ ಅದನ್ನ ಉಂಚಿ ಮರ ಹಾಕಿದ್ರೆ ಅದ್ರ ಲಾಭ ಇಲ್ಲ, ಕಡದಾಗ್ ಬಿಡ್ತಾರೆ ಕಾಯಿಗಳು. ಒಂದ್ ಸ್ವಲ್ಪ ದಿವಸ ಒಂದ್ 15-20 ವರ್ಷದ ಗಿಡ ಆತಪ್ಪ ಅಂತಂದ್ರೆ ಅದೇ ನಮಗೆ ಚಲೋ ಆದಾಯ ಬರ್ತದೆ. ಇಲ್ಲ ಸರ್, ನಾವು ಕಡಿಯೋದಿಲ್ಲ. ಆದ್ರೆ ಬಂದಷ್ಟನ್ನ ಅದ್ರ ಲಾಭ ಇಲ್ಲ ಅಂದ್ರೆ ಲಾಭ ಇರತ್ತೆ ಸರ್. ನಾವು ತಿಪ್ಪಲು ಬಿದ್ರೆ ಅದೇನಾಗಲ್ಲ ಸರ್, ನಾವೇನ್ ಅದಕ್ಕೆ ನೀರು ಹೊರೋದಿಲ್ಲ, ಏನ್ ಮಾಡೋದಿಲ್ಲ. ಬೆಳೆದು ಎಷ್ಟು ತಂಪಾಗಿರುತ್ತೆ ಸರ್, ಬ್ಯಾಸ್ಕ್ಯಾದಿಂದಾಗ ಅದು ನೆರಳಾಗಿರುತ್ತೆ. ಅಂದ್ರೂ ನಾವು ಕಡಿಬೇಕಂದ್ರೂ ಕಡಿಬೇಡ ಸರ್, ಅದಾಗೆ ಅದಾಗುತ್ತೆ, ನಮಗೆ ಹೊಟ್ಟೆನೂ ಬದುಕಿಸುತ್ತೆ. ಏನಂದ್ರೆ ಒಂದ್ 10,000 ಇಲ್ಲದೆ ಒಂದ್ 20,000 ಲಾಭ ಇದೆ ಸರ್. ಅದ್ರ ಮಾಡ್ಕೋಬೇಕು. ಸ್ವಲ್ಪ ಹಣ್ಣು ಅದಪ್ಪ ಅಂತಂದ್ರೆ ಹಣ್ಣು ಕಾಯಿನೂ ಕೂಡ ಚಲೋ ರೇಟ್ ಹೋಗ್ತದ. ಚಲೋ ರೇಟ್ ಹೋಗ್ತದೆ ಸರ್. ಯಾರಾದ್ರೂ ತಗೊಂಡ್ ಹೋಗ್ತಾರ, ಮತ್ತೆ ಗಿಡ ಕಾಯ್ಬೇಕು, ಅದ್ರ ತಿಪ್ಪಲ ಬಿದ್ರೆ ಲಾಭ ಇರುತ್ತೆ. ಕಾಯ್ಬೇಕಮ್ಮ ಗಿಡ ಅಲ್ಲ ಅಂತಂದ್ರೆ ಕಲ್ಲು ಹೊಡೆದ ಮತ್ತೆಲ್ಲ ಉಡಿಸಿ ಉದುರಿಸಿಕೊಂಡು ಹೋಗ್ತಾರ. ಕಾಯ್ತೀವಿ ಸರ್. ಈ ಕಡೆ ನಾವು ಮಾರ್ಕೆಟಿಗೆ ಬಂದ್ರೆ ನನ್ನ ಮಕ್ಕಳು ಇಲ್ಲಾಂದ್ರೆ ನಮ್ಮ ಯಜಮಾನರು ಹೋಗ್ತಾರೆ ಸರ್. ಹೋಗ್ತಾರೆ. ಆಮೇಲೆ ನಾನು ಹೊಲಕ್ಕೆ ಹೋದ್ಮೇಲೆ ಅವ್ರಿಗೆ ಕಡೆ ಬರ್ತಾರೆ ಸರ್. ನೋಡಮ್ಮ, ಈಗ 3 ಎಕರೆ ಐತಿ ಭೂಮಿ, ತರಕಾರಿ ಹಾಕೊಂಡ್ರಿ ಅಂತ ಹೇಳಿದ್ರಿ, ಮತ್ತೆ ಏನೇನು ಸೊಪ್ಪುಗಳದಾವ ನಿಮ್ಮ ಹೊಲದಾಗ? ಪಾಲಕ್ ಪಲ್ಯ ಸರ್, ಮೆಂತ್ಯ ಪಲ್ಯ, ಪುಂಡೆ ಪಲ್ಯ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಬೆಳಿತೀವಿ ಸರ್. ಶಿರ್ ಪಲ್ಯ, ರಾಜಗಿರಿ ಪಲ್ಯ. ಹೆಂಗಮ್ಮ ಇವು ಒಮ್ಮೆಲೆ ಹಾಕ್ಬಿಡ್ತಾರೆ ಅಥವಾ ಒಂದರಿಂದ ಒಂದರಿಂದ ಒಂದರಿಂದ ಪಾಳಿ ಪ್ರಕಾರ ಬರಂಗ ಹೆಂಗ ಪ್ಲಾನ್ ಮಾಡ್ಕೊತೀರಿ ನೀವು? ಅದು ಹೆಂಗ್ ಬರುತ್ತೆ ಹೆಂಗಿಲ್ಲ ಅಂತ ನಮ್ಗೆಲ್ಲ ಗೊತ್ತು ಸರ್. ದಿನ 2-2 ಕೆಜಿ, 3-3 ಕೆಜಿ, 4-4 ಕೆಜಿ ಹಾಕಿದ್ರೆ ನಮ್ಗೆ ಬರ್ತಾ ಇರುತ್ತೆ ಸರ್. ನಾವ್ ಹಿಂಗೆ ಹಾಕ್ತಾ ಇರ್ಬೇಕು. ಮತ್ತೆ ನೀನು ಕುಂತು ಮಾರ್ತೇಮ್ಮ? ನಾನು ಕುಂತು ಮಾರ್ಕೋಬೇಕು ಸರ್, ಮತ್ತೆ ನಾನು ಮಾರ್ಕೊಂಡ್ರೆ ಒಂದಿಷ್ಟು ಲಾಭ ಆಗತ್ತೆ ಅಂತ. ಅಂದ್ರೆ ಹೋಲ್ಸೇಲ್ ನಾವು 100 ಸೂಡಿಗೆ ಇಷ್ಟ ಅಂತ ಹೇಳಿ ಕೊಟ್ಬಿಟ್ರೆ ಅದ್ರ ಲಾಭ ಕಡಿಮೆ? ಲಾಭ ಕಡಿಮೆ ಸರ್. ಅದ್ರಲ್ಲಿ ನಮ್ಗೆ ಜಾಸ್ತಿ ಸ್ವಲ್ಪ ವ್ಯಾಪಾರ ಆಗೋದಿಲ್ಲ, ಒಂದೊಂದ್ಸಲ ಅದ್ರದ್ದು ಅದಕ್ಕಾಗತ್ತೆ, ಬಹಳ ತ್ರಾಸು ಇದೆ ಸರ್. ಅದ್ರೂ ಒಂದ್ಸಲ ಲಾಭ ಆಗತ್ತೆ, ಒಂದ್ಸಲ ಲಾಭ ಆಗಲ್ಲ ರೀ, ಅಷ್ಟೇ ಸರ್. ಅಂದ್ರೆ ಓಸು ಕೋದ್ಮೇಲೆ ರಾತ್ರಿ ಎಲ್ಲ ಸೂಡ್ ಕಟ್ಟಬೇಕ ಹೆಂಗಮ್ಮ? ರಾತ್ರಿ ಯಾವಾಗ ಕೊಯ್ತೀರಿ, ಬೆಳಿಗ್ಗೆ ಯಾವಾಗ ತಗೊಂಡ್ಬರ್ತೀರಿ, ಹೆಂಗ್ ಗಂಟೆ ಹಾಕೊಂಡು ನಿಮ್ಗೆ ಎಲ್ಲಿ ಮಾರ್ಕೆಟ್ಗೆ ಬರ್ತೀರಿ ಹೆಂಗ? ಇದು ಏನಾಗುತ್ತೆ ಸರ್, ಮಾರ್ಕೆಟ್ಗೆ ರಾತ್ರಿ 2-3 ಗಂಟೆಗೆ ಬರ್ತೀವಿ ಸರ್. ಆಮೇಲೆ ನಾವು ಮಾರ್ಕೊಂಡು ಒಂದು 10, 12, 1 ಗಂಟೆಗೂ ಆಗ್ಬೋದು ಸರ್. ಹೋಗ್ತೀವಿ ಸರ್, ಮತ್ತೆ ಬಡದ ಬಡ ಮೈ ತೊಳಕೋದಾಗಿರುತ್ತೆ, ಊಟ ಮಾಡೋದಾಗಿರುತ್ತೆ, ಹಂಗೆ ಒಡ್ಡೆ ಹೋಗ್ಬಿಡ್ತೀವಿ ಸರ್. ಮತ್ತೆ ಹೊಲಕ್ಕೆ ಹೋಗ್ಬೇಕು ಸರ್. ಮತ್ತೆ ಹೊಲಕ್ಕೆ ಹೋಗಿ ಅದೆಲ್ಲ ಕಿತ್ಕೊಂಡು ಬಂದು ನಮ್ಮ ಮಕ್ಳಿಗೆ ಶಾಲೆಯಿಂದ ಬರ್ತಾರಂತ ಅವ್ರು ಸ್ವಲ್ಪ ಸ್ವಲ್ಪ ಓದ್ಕೆದಿದ್ರೆ ಓದ್ಕೊಂತಾರೆ, ನಮ್ಮ ಅಮ್ಮಗೆ ಇಷ್ಟು ಆಸರ ಆಗಬೇಕು ಅಂತ 4 ಜನ ಸೂಡ್ ಕಟ್ಟಿದ್ರೆ, ಮತ್ತೆ ನಮ್ಮ ಅತ್ತೆ ಇದ್ದಾಳೆ ಅವ್ರು ಇಷ್ಟ ಕಟ್ಟಕ್ಕೆ ಆಸರ ಆಗುತ್ತೆ, ಆಮೇಲೆ ಕಟ್ಕೊಂಡು ರಾತ್ರಿ ಮತ್ತೆ 10-11 ಆಗತ್ತೆ ಊಟ ಮಾಡಿ ಮಕ್ಳು ಮನ್ಸ್ಕೊಳ್ಳಂದು ನಾ ಅನ್ಕೊಂಡು, ಆಮೇಲೆ ಒಂದ್ 2-3 ತಾಸು ನಿದ್ದೆ ಮಾಡ್ತೀವಿ, ಮತ್ತೆ ಈ ಕಡೆ ಊಟ ಬರ್ತೀವಿ. ಮತ್ತೆ ಹೆಂಗಮ್ಮ ಅಲ್ಲಿಂದ ಮಲಯಾಬಾದಿಂದ ಮತ್ತೆ ರಾಯಚೂರಿಗೆ ಬರ್ತೀರಿ, ಯಾವ ಮಾರ್ಕೆಟ್ಗೆ ಹೋಗ್ತೀರಿ, ಹೆಂಗ ನಿಮ್ಗೆ ಗಾಡಿ ವ್ಯವಸ್ಥೆ, ಹೆಂಗ್ ನಿಮ್ಗೆ ಬಿಡೋದು? ಇಲ್ಲ ಸರ್, ದಿನ ಆಟೋಗಳು ಜೀಪ್ಗಳು ಬರುತ್ತೆ ಸರ್, ಅದರಲ್ಲೇ ಹಾಕೊಂಡು ಬಂದ್ಬಿಡ್ತೀವಿ ಸರ್. ನಿಮ್ ಜೊತೆ ಹೆಣ್ಮಕ್ಳೆಲ್ಲ ಇರ್ತಾರ ಅಥವಾ ಗಂಡ್ಮಕ್ಳು ಹೆಂಗ್ ರಾತ್ರಿ ಯಾಕಂದ್ರೆ ಎದ್ದು ಬರ್ಬೇಕಲ್ಲ ನಿದ್ದೆಗಣ್ಣ? ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕೂಡೆ ಮಾರ್ತೀವಿ ಸರ್. ನಮ್ಮ ಅದ್ರಲ್ಲಿ ಊರವರು ಏನಂದ್ರೆ ಗಾಡಿ ಇದ್ರೆ ಗಾಡಿಗೆ ಇಟ್ಕೊಂಡ್ ಬರ್ತಾರೆ ಗಂಡ್ಮಕ್ಳು, ನಮ್ದೇ ಮತ್ತೆ 2-3 ಗಂಟೆ ಇರುತ್ತೆ ಸರ್, ಆಟೋಕೆ ಬರ್ತೀವಿ ಸರ್. ಆಟೋ ಹಾಕೊಂಡು ಮನ್ಸಿಗೆ ಇಷ್ಟು ಮತ್ತೆ ಲಗೇಜ್ ಇಷ್ಟು ಅಂತ ಹೇಳಿ ಆಟೋದವ್ರಿಗೆ ಫಿಕ್ಸ್ ಮಾಡಿರಿ? ಫಿಕ್ಸ್ ಮಾಡ್ತೀವಿ ಸರ್, ಗಂಟೆಗೆ ಇಷ್ಟು ಮನ್ಸಿಯರ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತೀವ್ರಿ. ಅವ್ರು ಯಾವಾಗ ಬರೋ ಟೈಮಿಗೆ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ಸರ್, ಎಬ್ಸ್ತಾರೆ ಬಂದು, ನಾವ್ ಎದ್ದು ಮಖ ತಕೊಂಡು ಈ ಕಡೆ ಬರ್ತೀವಿ ಸರ್. ನೋಡಮ್ಮ, ಈಗ ಒಂದು ದಿನಕ್ಕ ಎಷ್ಟು ಸೂಡ್ ತಗೊಂಡ್ಬರ್ತಿದ್ದಿ, ಎಷ್ಟು ವ್ಯಾಪಾರ ಆತದ, ಎಲ್ಲಿ ಕುಂತು ವ್ಯಾಪಾರ ಮಾಡ್ತಿದ್ದಿ, ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀನಿ? ಏನ್ ಮಾರ್ಕೆಟ್ ಅಂದ್ರೆ ಸರ್, ಈಗ ಅಲ್ಲಿ ಇಲ್ಲಿ ಆಗ್ಯದ, ಇದು ಹೊಸ ಮಾರ್ಕೆಟ್ ಅಂತ ಇಲ್ಲಿ ಬಂದಿ ಸರ್. ಮತ್ತೆ ಇಲ್ಲಿ ಒಂದ್ 10-11 ಆಗುತ್ತೆ ಅಂದ್ರೆ ಮತ್ತೆ ವ್ಯಾಪಾರ ಇಲ್ಲ ಅಂದ್ರೆ ಕಟ್ಕೊಂಡು ಅಲ್ಲಿ ಮಾರ್ಕೆಟ್ ಹೋಗಿ ಆಗ ಬಂದ್ಬಿಡ್ತೀವಿ ಅವ್ರಿಗೆ ಮಾರ್ಕೊಳ್ಳೋರಿಗೆ. ಅಂದ್ರೆ ಇಲ್ಲಿ ಶಶಿಮಲ್ ಚೌಕಿಗೆ ಬಂದು ಕುಡ್ತೇಮ? ಶಶಿಮಲ್ ಚೌಕಿಗೆ ಕೂಡದಾಗಲ್ಲ ಸರ್, ಅಷ್ಟೊಂದು ಇಲ್ಲಿ ಕುಡಿದ್ರೆ ಅಲ್ಲಿ ಹೊಲದಲ್ಲಿ ಇದಾಗ್ಬಿಡುತ್ತೆ ಸರ್. ಅಂದ್ರೆ ಬೆಳಿಗ್ಗೆ ವ್ಯಾಪಾರ ಎಷ್ಟಂತ, ಎಷ್ಟು ಗಂಟೆಯಿಂದ ಚಲೋ ಆಗ್ತದೆ? ಸುಮಾರು 3-4 ಗಂಟೆ ನೆನೆಸಿ 5-6 ಗಂಟೆ ನೆನೆಸಿ ಬೇಸೆ ಇರುತ್ತೆ ಸರ್. ಇಲ್ಲಿ ಶಶಿಮಲ್ ಚೌಕಿಗೆ ಅಂದ್ರೆ ಬೆಳಿಗ್ಗೆ 8-9 ಮುಗಿತದ? ಮುಗಿತ ಸರ್. ಆಮೇಲೆ ಅವರೇ ಮಾರ್ಕೊಳ್ರಿ, ನಮ್ಗೆ ಒಪ್ಪಿಗೆ ಇಲ್ಲ. ಮತ್ತೆ ಯಾರಾದ್ರೂ ಹೋಲ್ಸೇಲ್ ಮಾಡಿ ಉಳಿದೆಲ್ಲ ಇನ್ನೊಬ್ಬರಿಗೆ ಮಾರ ಕೊಟ್ಟು ಮನೆಗೆ ಹೋಗ್ಬಿಡ್ತೀರಿ? ಮನೆಗೆ ಹೋಗ್ಬಿಡ್ತೀವಿ ಸರ್. ಒಬ್ಬೊಬ್ರು ಇಷ್ಟು ಅಷ್ಟು ಅಂತ ಹೇಳಿದ್ರು ಎಷ್ಟನ್ನ ಕೊಡ್ರಿ ಅಂತ ಹೋಟ್ರು ಹೋಗ್ಲಿ, ಮತ್ತೆ ಇಲ್ಲಿ ಕೆಡಸದ್ ಬೇಡ ಅಂತ ಹೇಳಿ ಅವ್ರಿಗೆ ಕೊಟ್ಟು ಮತ್ತೆ ಮನೆಗೆ ಹೋಗ್ಬಿಡ್ತೀವಿ? ಮನೆಗೆ ಹೋಗ್ಬಿಡ್ತೀವಿ ಸರ್. ನೋಡಮ್ಮ, ಈಗ ಬ್ಯಾಸ್ಗೆಗ ಚಲೋ ರೇಟ್ ಸಿಗ್ತದೆ, ಯಾಕಂತಂದ್ರೆ ಕೋತಂಬರಿ ಅವು ಇವು ಎಲ್ಲ ಸೊಪ್ಪಿನ ಪಲ್ಯ ಸ್ವಲ್ಪ ರೇಟ್ ಜಾಸ್ತಿ. ಯಾವ ಕಾಲದಾಗ ನಿಮ್ ತರಕಾರಿ ಸೊಪ್ಪುಗಳು ರೇಟ್ ಹೆಚ್ಚಿರ್ತಾವಮ್ಮ? ಇದೇ ಬ್ಯಾಸ್ಗೆ ಕಾಲದಾಗ ತರಕಾರಿ ರೇಟ್ ಹೆಚ್ಚಿರುತ್ತಾರೆ, ನೀರಾಗಲ್ಲ ನಮ್ಗೆ. ಹೌದು, ಬೋರ್ವೆಲ್ ಕಡಿಮೆ ಆಗ್ತದ, ಸ್ವಲ್ಪ ಚಳಿ ಇಲ್ಲ, ಚಳಿ ಇಲ್ಲ, ಬರೋದು ಕಡಿಮೆ, ನೀರ್ ಬರೋದು ಕಡಿಮೆ, ನಮಗ ಸಿಗೋದು ಕಡಿಮೆ, ನಮ್ಗ ಬರ್ಬೇಕಂದ್ರೂ ದೂರ ಆಗುತ್ತೆ, ಬಹಳ ತ್ರಾಸ ರೀ ಬ್ಯಾಸ್ಗೆ ಕಾಲದಲ್ಲಿ. 3 ಎಕರೆದಾಗ ಒಂದು 2 ಎಕರೆ 1 ಎಕರೆ ನೀರ್ ಆಡತ್ತಮ್ಮ ನಿಮ್ ಹೊಲದಾಗ? 1 ಎಕರೆ ಅಷ್ಟೇ ಆಡ್ತಾರೆ. ನೀರ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟದ, ನಮ್ಗೆ ಯಾವಾಗ ಬೋರ್ ಹಾಕ್ಸಕ್ ಸ್ವಲ್ಪ ಅನುಕೂಲ ಇಲ್ಲ, ಅನುಕೂಲ ಆದ್ರೆ ಮತ್ತೆ ಬೋರ್ ಹಾಕ್ಸ್ಕೊಂಡ್ರೆ ಏನೋ ನಮ್ಗೆ ಹೊಟ್ಟೆಗೆ. ಅಂದ್ರೆ ನೀರ್ ಬೇಕಮ್ಮ ಒಂಚೂರು, 1.5-2 ಇಂಚರ ಬೇಕು ಅಂತಂದ್ರೆ ದಿನ ಬಿಡ್ಬೇಕು ತರಕಾರಿ ಸೊಪ್ಪಿಗೆ? ಬೇಕು ಸರ್, ಅದೇ ನೀರ್ ಇಲ್ ಸಲಕ್ಕೆ ನಮ್ಗೆ ಇಷ್ಟು ತ್ರಾಸ ಆಗ್ಯದ ಸರ್. ದಿನ ಸೊಪ್ಪು ಇತ್ತಪ್ಪ ಅಂತಂದ್ರೆ, ದಿನ ವ್ಯಾಪಾರ ಮಾಡಕ ನೀರ್ ಆಡ್ಬೇಕಪ್ಪ ಅಂತಂದ್ರೆ ಅದು ಒಣಗ ಹೋಗ್ಬಿಡುತ್ತೆ ನೀರ್ ಇಲ್ಲ ಅಂದ್ರೆ. ಹಂಗಂತೆ ಸರ್, ಬೋರ್ ಹಾಕ್ಸಿದ್ವಿ, ಅದು ಬಂಡೆ ಅಡ್ಡ ಬಂದದಂತ ನೀರ್ ಬೋರ್ ಬೀಳಿಲ್ಲ, ಅದಕ್ಕೆ ನಾವು ಹೊರೋದು ಬಾಗ್ಲಾಗ ಕೆರೆಯಿಂದ ಹೊರೋದು ಬಹಳ ತ್ರಾಸ ಆಗ್ತಾ ಇದೆ. ತರಕಾರಿ ಏನು ಕೊಡದ್ಮೇಲೆ ಹಾಕ್ತೀರಾ? ನಮ್ಮ ತರಕಾರಿ ಕೊಡದ್ಮೇಲೆ ಹಾಕದ್ ಸರ್, 2-2 ಕೊಡ ಹೊತ್ಕೊಂಡ್ ಬಂದು ಹಾಕ್ತಿವಿ ಸರ್. ಅಲ್ಲ ಮಾ, ನೀನು ಬೋರ್ ಇದ್ದವರು ಒಕ್ಕಲ್ತನ ಮಾಡೋದು ಬಹಳ ತಿಪ್ಪಲ್ದಾಗ, ನೀನ್ ಕೆರಗಿಂದ ಕೊಡ ತಗೊಂಡು ತರಕಾರಿ ಮಾಡ್ತೀವಿ ಅಂದ್ರೆ ಮತ್ತೆ ಹೆಂಗಮ್ಮ ಇದು ಬಹಳ ಕಷ್ಟದ ಕೆಲಸ? ಕಷ್ಟ ಸರ್, ಬೆಳಗ್ಗೆ ನಮ್ಮ ಯಜಮಾನ್ರು ಹಾಕಿ ಬಂದಿರ್ತಾರ್ರಿ, ಆಮೇಲೆ ನನ್ನ ಮಕ್ಕಳು ಸ್ವಲ್ಪ ಒಂದೊಂದ್ ದಿನ ಶಾಲೆಗೆ ಹೋಗ್ಲಿಕ್ಕಂದ್ರು ಒಂದೊಂದ್ ಶಾಲೆ ಸೂಟ್ ಇದ್ರು ಬಂದು ನನಗೆ ಆಸರ ಆಗ್ತಾರೆ ನನ್ನ ಮಕ್ಳು, 4 ಹೆಣ್ಮಕ್ಳು. ಯಾಕೆ ನೀರ್ ಸುಮಾರು ಇಷ್ಟು ಸರ್. ಒಂದು 100 meter, ಒಂದು ಅರ್ಧ ಕಿಲೋಮೀಟರ್? ಅರ್ಧ ಕಿಲೋಮೀಟರ್ ಇಲ್ಲ ಸರ್, ಒಂದ್ ಸ್ವಲ್ಪ ಒಂದು ಒಂದ್ 10 ಹೆಜ್ಜೆ, ಒಂದ್ 20 ಹೆಜ್ಜೆ ಇಟ್ಟರೆ ಬರುತ್ತೆ. ಇಟ ಆಗ್ಲಿ ಕೂಡ ಈ ಬಿಸಿಲಾಗ ಕೊಡಪಾನ್ ತಗೊಂಡು ಕಾಯಿಪಲ್ಯಗೆ ಅಥವಾ ಸೊಪ್ಪಿಗೆ ನೀರ್ ಹಾಕ್ಬೇಕಪ್ಪ ಅಂತಂದ್ರ ಸಾಕಾಗ್ತದ ಮನುಷ್ಯಕ್ಕೆ? ದಿನ ಹಾಕ್ತಿರಲ್ಲ ಮತ್ತೆ ಒಂದ್ ದಿವಸದಲ್ಲಿ ಸಾಕಾಗ್ತದ್ರಿ ಸರ್, ಮತ್ತೆ ಯಾರು ಹೇಳ್ಬೇಕು? ಇಲ್ಲಾಂದ್ರೆ ನಮಗೆ ವ್ಯಾಪಾರ ಮಾಡಿದ್ರೆ ದುಡ್ಡು ಬರೋದು, ಮಕ್ಕಳನ್ನ ಸಲ್ವೋದು, ಮಕ್ಕಳಿಗೆ ಏನಂತ ತರೋದು ಇರೋದು, ಮನೆಗೆ ಸಂಸಾರ ಅಂದ್ಮೇಲೆ ಇರತ್ತೆ ಸರ್. ಎಷ್ಟು ಕೊಡಾಕ್ತಿರಮ್ಮ ಒಂದಿನಕ್ಕೆ? ಒಂದಿನಕ್ಕೆ ಸುಮಾರು ಒಂದು 100 ಕೊಡ ಹಾಕ್ಬೇಕು ಸರ್. ತಲೆ ಮೇಲೆ ಮತ್ತೆ ಸೊಂಡದಾಗ 2 ಕೊಡ ಜೋಡ್ ಕೊಡ ತಗೊಂಡಿ ಹಾಕ್ತೀರಿ? ಜೋಡ್ ಜೋಡ್ ಕೊಡ ತಗೊಂಡ್ ಹಾಕ್ತಿವ್ರಿ. ನೀವು ನಿಮ್ ಮನೆಯವರು ಮಕ್ಕಳು ಎಲ್ಲರನ್ನ ಹಸ್ತಿರಮ್ಮ? ಎಲ್ಲಾರು ಹಸ್ತಿವ್ರಿ. ಬೆಳಗ್ಗೆ ಸಣ್ಣ ಸಣ್ಣ ಮಕ್ಕಳಮ್ಮ, ಅವ್ರಿಗೆ ಕೊಡಪಾನ ಹಚ್ಚಿದ್ರ ಒಜ್ಜೆ ಊರಕ್ಕೆ ಅವ್ರಿಗೂ ಸಾಕಾಗ್ಬಿಡ್ತದಲ್ಲ, ಮತ್ತೆ ಅವ್ರ ಬೆಳವಣಿಗೆ ಹೆಂಗ? ಇಲ್ಲ ಸರ್, ಸಣ್ಣ ಸಣ್ಣ ಕೊಡಗಳ ಇದಾವ್ರಿ ಅವರು, ಸಣ್ಣ ಕೊಡ ಇದಾವ್ರ. ಅಪ್ಪ ಬೇಡ ಅಂತಂದ್ರಿ, ಬೆಳಗ್ಗೆ ಅವರೇ ತಿಪ್ಪಲು ಬಿದ್ದು ಬರ್ತಾರೆ, ಆಮೇಲೆ ನಾನು ಹೋಗಿ ನೀರು ಹೊತ್ಕೊಂಡು ಕೆಸಿ ಎಲ್ಲ ಸಪ್ಪನ ಕಿತ್ಕೊಂಡು ಬಂದು ಮನೇಲಿ ಕಟ್ಕೊಂಡು. ಇದನ್ನ ಒಂದ್ ಸ್ವಲ್ಪ ಏನಾದ್ರೂ ಒಂದು ಡೀಸೆಲ್ ಪಂಪ್ ಸೆಟ್ ಏನಾದ್ರು ಒಂದು ಮೋಟರ್ ಇಟ್ಟು ಕೆರೆಗೆ ಮತ್ತೆ ಹೊಲಕ್ಕೆ ಏನಾದ್ರು ಮಾಡ್ಕೊಂಡ್ರ ಆಗಂಗಿಲ್ಲ? ಮಾಡ್ತೀವಂತ ಅದೇ ಪ್ರಯತ್ನಲ್ಲಿದ್ದಾರೆ ಸರ್, ಮಾಡ್ಬೇಕು ಅದ್ ಮಾಡಿದ್ರೆ. ಯಾಕಂತಂದ್ರೆ ಈಗ ಒಂದಿನದ ಕೆಲಸ ಅಲ್ಲ ಇದು. ಎಷ್ಟು ದಿವಸ ಅಂತ ನೀವು ಕೊಡಪಾನ್ ತಗೊಂಡು ಕಾಯಿಪಲ್ಲೆ ಬೆಳಿತೀರಪ್ಪ ಅಂತಂದ್ರೆ ಅದು ವಯಸ್ಸಾದ್ಮೇಲೆ ಹೆಂಗಂತ? ಒಂದ್ ಈಗ ಆಲ್ರೆಡಿ ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆಗೆ ಒಂದ್ ಅರ್ಜಿ ಹಾಕಿದ್ರೆ ನಿಮಗೊಂದು ಇಂಜಿನ್ ಸಿಗ್ತದ? ಅದೇ ಹೇಳ್ತಾರೆ ಸರ್, ನೋಡ್ಬೇಕು ಅದರಿಂದ ದೇವ್ರ ಪುಣ್ಯ ಅದ್ರಿಂದ ಬಂದ್ರೆ ಸರ್, ಇಲ್ಲಾಂದ್ರೆ ದುಡ್ಡು ಹೋದ್ರೆ ಹೋಗ್ಲಿ ಮತ್ತೆ ಹೋಗ್ಲಿ. ಯಾಕಂದ್ರೆ ನೋಡಮ್ಮ, ಡೀಸೆಲ್ ತಂದ್ಕೊಂಡು ನಿಮ್ಗೆ ಯಾವಾಗ ಬೇಕಾಗ್ತದ ಇಂಜಿನ್ ಹಾಕೊಂಡು ನೀವು ಒಂದು ಪೈಪ್ ಇಟ್ಕೊಂಡು ತರಕಾರಿ ಬೆಳೆದ್ರಪ್ಪ ಅಂತಂದ್ರೆ ಈ ನೀರು ಹೊರೋದು ಬಹಳ ತಪ್ಪದ. ಹೌದು ಸರ್, ಅದ ಹಾಕ್ಸ್ಬೇಕಂತ ಅವ್ರು ನಮ್ಮ ಯಜಮಾನ್ರು ಬಹಳ ತಿಪ್ಪಲ ಬಿದ್ರು, ಅವ್ರಿಗೂ ಸ್ವಲ್ಪ ಮೈ ಹುಷಾರ್ ಇರಲಿಲ್ಲ, ಅದಕ್ಕೆ ಬಿಟ್ಟಿವಿ. ಈ ಸಲ ಹಾಕ್ಸ್ರಿ ಸರ್. ಏನ್ ತಿಪ್ಪಲದ್ರೆ ಹಾಕಿಸ್ತೇವೆ ಸರ್. ಎಷ್ಟಾಗತ್ತಮ್ಮ ಅಂದಾಜು ಒಂದಿನಕ್ಕೆ ವ್ಯಾಪಾರ? ಒಂದಿನಕ್ಕೆ ವ್ಯಾಪಾರ ಅಂದ್ರೆ ಸರ್, ಎಲ್ಲ ಟೋಗ್ ತರಕಾರಿ ಒಯ್ದ್ರು ಒಂದು 3,000 ರೂಪಾಯಿ ಆಗ್ಬೇಕಂದ್ರೆ ಕಷ್ಟ ಇದೆ ಸರ್. ಎಲ್ಲ ನಿಮ್ಗೆ ಕೊಂಡ್ಕೋಬೇಕು, ಯಾವ ತರಕಾರಿ ನಿಮ್ಮಲ್ಲಿ ಇಲ್ಲ ಸೊಪ್ಪು ಅದನ್ನ ಬೇರೆ ಕಡೆಯಿಂದ ಕೊಂಡ್ಕೊಂಡು ಮತ್ ಮಾರ್ತೀರಿ, ನಿಮ್ಮಲ್ಲಿ ಹೆಚ್ಚಿದ್ದನ್ನ ಬೇರೆ ಮಾರ್ತೀರಿ ನೀವು? ಮಾರ್ತೀವಿ ಸರ್, ಎಲ್ಲ ನಮ್ ತರಕಾರಿ ಅದು ತಂದ್ರು ಒಂದ್ 3,000 2,000 ಅಂದ್ರೆ ಮಸ್ತ್ ಆಯ್ತಾರ ಸರ್. ಓಸು ತೆಗೆದು ನಿಮ್ ಆಟೋ ಬಾಡಿಗೆ ಆಯ್ತು, ನಿಮ್ದು ಬಾಡಿಗೆ ಆಯ್ತು, ಜೊತೆಗೆ ಕೊಂಡ್ಕೊಂಡದ್ದಾಯ್ತು, ಎಲ್ಲ ಹೋಗಿ ನಿಮ್ಗೆ ಎಷ್ಟು ಉಳಿತಮ್ಮ? ಎಷ್ಟಂದ್ರೆ ಸರ್, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 600, 700, ಒಂದ್ಸಲ ಲಾಸ್ಟ್ 1,000 ರೂಪಾಯಿ. ಅಂದ್ರೆ ಒಂದು ನೀವು ಬೇರೆ ಹೊಲದಾಗ ಕೂಲಿ ಮಾಡೋ ಬದಲು ನಿಮ್ ಹೊಲದಾಗ ನೀವು ಮಾಡ್ಕೋತೀರಿ? ಮಾಡ್ಕೊಂತೀವಿ ಸರ್. ಅಷ್ಟೇ, ಎಲ್ಲ ತೆಗೆದು ಏನೋ ಒಂದ್ 500 ರೂಪಾಯಿ ಉಳಿಯುತ್ತೆ ಸರ್ ಅಷ್ಟೇ. ನೋಡಮ್ಮ, ಇಷ್ಟು ಮಾಡಾಕತ್ತೀರಿ, ಎಷ್ಟು ವರ್ಷದಿಂದ ನೀವು ಕೊಡಪಾನ್ ತಗೊಂಡು ತರಕಾರಿ ಬೆಳ್ಕೊಂಡು ಬದುಕು ನಡ್ಸಾಕತ್ತೀರಿ? ಎಷ್ಟು ವರ್ಷ ಆತು ಇದೇ ರೀತಿ ಮಾಡಾಕತ್ತಿ? ಸುಮಾರು ನಮ್ದು ಲಗ್ನ ಅದು 14 ವರ್ಷ ನಡೀತಾ ಇದೆ ಸರ್. ಒಂದು 4 ವರ್ಷ ಅಷ್ಟೇ ಸ್ವಲ್ಪ ಹೋಗಿಲ್ಲ ಸರ್, ಆಮೇಲಿಂದ ನಾ ತಿಪ್ಪಲು ಬಿದ್ದೀವಿ ಸರ್. ನನ್ನ ಮಕ್ಕಳು ಮರಿ ಸಂಸಾರ ಒಬ್ರು ತಂದಿದ್ದು ಎಷ್ಟಾಗ್ತದಂತ ನನ್ನ ಸಸಂತ್ರಲೇಸಿ ನಾನು ಮಾಡ್ತಾ ಇದ್ದೀನಿ ಸರ್. ಈಗೂ ನಮ್ಮ ಯಜಮಾನ್ರು ಬೇಡ ಅಂದ್ರೆ ನಾನು ಬಿಡಲ್ಲ ಅಂತ ಹಂಗೆ ಗಟ್ಟಿಗಿಡ್ದೇನೆ. ಏನ್ ಮಾಡೋದು, ಇನ್ನೊಬ್ಬರ ಮನೆ ಕೂಲಿ ಹೋಗ್ಬೇಕು, ಮತ್ತೆ ಎಷ್ಟು ಎಲ್ಲಿ ಬಿಸಿಲಾಗ ಸಾಯ್ಬೇಕು, ಅದೇ ರೀತಿ ನಮ್ಮ ಹೊಲದಾಗ ನಾವು ಧಾವತಿ ಮಾಡ್ಕೊಂಡ್ರೆ ನಮ್ ಕೈ ಮೇಲೆ ಕೆಲಸ ಇರ್ತಲ್ಲ. ಅದಕ್ಕೆ ಅಂತ ನಾನು ಪ್ರಯತ್ನ ಪಡಕತ್ತೀನಿ ಸರ್. ಅದ್ರ ಲಾಭ ಆಗ್ಲಿಲ್ಲಷ್ಟಾಗ್ಲಿ ನಮ್ ತಲೆ ಇರ್ತದ, ನಮ್ ತಲೆ ಇರ್ತದ, ಅದಕ್ಕೆ ಬೋರ್ ಹಾಕ್ಸವ್ ಅಂತ ಹೇಳ್ಯಾರ ಸರ್ ನಮ್ಮ ಯಜಮಾನ್ರು. ನೋಡಮ್ಮ, ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಏನಾರ ಒಳ್ಳೇದಾಗದ, 4 ರೊಕ್ಕ ಮಾಡ್ಕೊಂಡು ಮನೆಗೆ ನೀವು ಮಾಡ್ಕೊಂಡ್ರೆ ಹೆಂಗ? ಹಾಗೆ ಸರ್, ಒಂದ್ ಸ್ವಲ್ಪ ಚಿಕ್ಕ ಮನೆ ಕಟ್ಸ್ಕೊಂಡಿವಿ. ಒಂದು ಆಕಳು ಮತ್ತೇನಾರು ಕೋಳಿ ಏನಾರು ಎತ್ತಿಗಿತ್ತದವ? ಅವೇನಿಲ್ಲ ಸರ್. ಮತ್ತೆ ಹೊಲ ಹಸನ್ ಮಾಡಕ ಮಡಿಕೆ ಕುಂಟಿ ಎಲ್ಲ ಬಾಡಿಗೆ? ಎಲ್ಲ ಬಾಡಿಗೆ ಸರ್. ಮತ್ತೆ ಒಂದ್ 2 ಎತ್ ಮಾಡ್ಕೊಂಡ್ರೆ ಚಲೋ ಆಗತ್ತಲ್ಲ ನಿಮ್ಗೆ? ಆತ ಸರ್, ಅದನ್ನ ಮಾಡೋರು ಬಿಡೋರು ಇಲ್ಲ ಸರ್. ನೋಡಮ್ಮ ರಣಕಮ್ಮ, ಇಷ್ಟೆಲ್ಲ ಬಡತನದಾಗ ತವ್ರ ಮನೆಗ ಬೇರೆ ಕಡೆ ಕೂಲಿ ಕೆಲಸ ಮಾಡಿ ಅವರೆಲ್ಲ ದುಡಿದು ಗಂಡನ ಮನೆಗೆ ಬಂದು ಇಲ್ಲಿ ಇರೋದನ್ನ ಕೊಡಪಾನ್ ತಗೊಂಡು ತರಕಾರಿ ಬೆಳೆಸಿ ಮಾಡಾಕತ್ತಿದ್ದಿ, ಹೆಂಗ ಅನ್ಸುತ್ತ? ಮತ್ ಮನೆ ತುಂಬಾ 4 ಮಂದಿ ಹೆಣ್ಮಕ್ಳು, ನಿನಗೆ ಕುಟುಂಬ ದೊಡ್ಡದು, ಮತ್ ಹೆಂಗಮ್ಮ ಖರ್ಚು ಗಿರ್ಚು ವ್ಯಸ್ತ ಎಲ್ಲ ಕಷ್ಟ ಆಗ್ತದ? ಇದರಲ್ಲಿ ನಾವು ಮಾಡಿದ ಅದಕ್ಕೆ ನಮ್ ದೇವ್ರು ಎಲ್ಲ ಪಾರ್ ಮಾಡ್ತಾನೆ ಸರ್. ಕೊರತೆ ನಿಮ್ ನೋಡೋರ್ಗೆ ಕಷ್ಟ ಅನಿಸ್ತದ ಸರ್, ನನಗೆಲ್ಲ ರಾಟಿ ರೂಢಿ ಆಗ್ಬಿಟ್ಟ ಸರ್. ಬೆಳಗ್ಗೆ 8 ಗಂಟೆಗೆ ತಿಳ್ತಿದ್ವಿ, ಮತ್ತೆ ಅಡುಗೆ ಮಾಡೋದು, ಮತ್ತೆ ಮಕ್ಕಳನ್ನ ಸಾಲಿ ಕಳಿಸೋದು, ಗಂಡಗ ಊಟ ಹಾಕೋದು, ಇವೆಲ್ಲ ಹೆಂಗ್ ಮಾಡ್ಕಂತಿದ್ದೆ ಟೈಮ್? ಬೆಳಗ್ಗೆ ಅಂದ್ರೆ ಸರ್, ನಮ್ಮ ಅತ್ತೆ ಇರ್ತಾರ ಸರ್, ನಮ್ಮ ಅತ್ತೆ ವಯಸ್ಸಾದ್ರೂ ಅವರೇ ಅಡಿಗೆ ಮಾಡಿ ನನ್ನ ಮಕ್ಕಳು ಎಲ್ಲಾರು ಅವ್ರಿಗೊಬ್ರಿಗೊಬ್ರಿಗೆ ಅವರೇ ಮೈ ತಕೊಂಡು ಅವೇ ರೆಡಿ ಆಗಿ ಅವೇ ಹೋಗ್ತಾರ ಸರ್. ಅವರೇ ಹೋಗ್ತಾರ ಸರ್. ನಾನು ಬಂದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ರೆಸ್ಟ್ ಇರಲ್ಲ, ಹೊಲಕ್ ಹೋಗಿ ಹೊಲಕ್ ಬರೋದೇ ಆಗತ್ತೆ, ಮತ್ತೆ ಸಾಯಂಕಾಲ ಆದ್ರೂ ಮಾಡ್ಕೊಂತೀವಿ, ಇಲ್ಲಾಂದ್ರೆ ಬೆಳಗ್ಗೆ ಅದೇ ರೆಡಿ ಅದೇ ಮಾಡ್ಕೊಂಡು ಅದೇ. ಮಕ್ಕಳು ದೊಡ್ಡವಾಗ್ಯಾವ, ಮತ್ತೆ ನಿಮಗೆಲ್ಲ ಸಣ್ಣ ಪುಟ್ಟ ಕೆಲ್ಸಕ್ಕೆ ಆಸರಾತಾರ? ಆಗ್ತಾರ್ರಿ, ನನ್ನ ಮಗಳೊಬ್ಬಕ್ಕೆ ದೊಡ್ಡಕ್ಕೆ ಆಗಲ್ಲ ಸರ್, ಅವರೇ ಮಾಡ್ಕೊಂಡಿರ್ತಾರ. ಏನಾದ್ರೂ ಸ್ವಲ್ಪ ಮಾಡಿದ್ರೆ ಆಯ್ತು ಸರ್ ಮತ್ತೆ ರಾತ್ರಿ. ನೋಡಮ್ಮ, ಕೃಷಿ ಕೆಲಸ ಮಹಿಳೆಯ ಕೈಯಲ್ಲಿ ಏನಾಗಿಲ್ಲ, ಹೆಣ್ಮಕ್ಳ ಕೈಯಲ್ಲಿ ಏನಾಗಿಲ್ಲ ಅಂತ ಹೇಳಿ ಗಂಡ್ಮಕ್ಳು ಒಂದ್ ತಲೆ ಆಗಿರ್ತದ. ಗಂಡ್ಮಕ್ಳ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ತಲೆ ಮೇಲೆ ಕೊಡಪಾನ್ದಾಗ ನೀರ್ ಎತ್ಕೊಂಡು ತರಕಾರಿ ಮಾರಿ ಅದನ್ನ ಬೆಳೆಸಿ ಸಿಟಿಗೆ ಬಂದು ಮಾರ್ಕೊಂಡು ಹೋಗಿ ಕುಟುಂಬ ನಿರ್ವಹಣೆ ಮಾಡೋದು ದೊಡ್ಡ ಸವಾಲಿನ ಕೆಲಸ. ಹೆಂಗ ಆಗತ್ತಮ್ಮ ನಿನಗೆ ಬೇಸರ ಬರಂಗಿಲ್ಲ, ಸಾಕ್ ನಡಿ ಇವನು ಅಂತ ಹೇಳ್ಬಿಟ್ಟು ಏನಾರ ತಲೆ ಕೆಟ್ಟು ಬೇಸರ ಬಂದಿದ್ದು? ಬ್ಯಾಸರ ಏನಿಲ್ಲ ಸರ್ ನನ್ಗೆ, ಇದ್ರಲ್ಲಿ ಖುಷಿಯಿಂದನೆ ಮಾಡ್ಕೊಂಡು ಖುಷಿಯಿಂದನೆ ಇನ್ರಿ ಸರ್. ಜ್ವರ ಬಂದ್ರು ತಲೆ ನೋಯ್ದ್ರು ನಮ್ಮ ಯಜಮಾನ್ರು ಬೇಡ ಅಂದ್ರು ಹೋಗ್ಲಿಕ್ಕಂದ್ರೆ ಹೆಂಗಾಗ್ತದ, ಅದೆಲ್ಲ ಇದು ಕೆಟ್ಟೋಗ್ಬಿಡ್ತದ, ಹೊಲದಲ್ಲಿ ಹಾಕಿದ್ದೆಲ್ಲ ಸತ್ತೋಗ್ಬಿಡ್ತದ, ಕಿತ್ಲಿಲ್ಲ ಅಂದ್ರೆ ಮತ್ತೆ ಅದು ಇದಾಗಲ್ಲ ಸರ್. ಹಂಗೆ ಹೋಗೋದು ಹಂಗೆ ಬರೋದು ರೂಢಿ ಆಗ್ಬಿಟ್ಟ ಸರ್. ಬಹಳ ಖುಷಿ ಆಗತ್ತಮ್ಮ ನಿನ್ ಜೊತೆ ಮಾತನಾಡಿ. ಬಟ್ ನೀನು ಬಹಳ ಗಟ್ಟಿ ನೀನು, ಯಾಕಂತಂದ್ರೆ ಈಗಿನ ಕಾಲದಾಗ ಅಡಿಗೆ ಮನೆಗೆ ತಗೊಂಡು ಒಂದು ಗ್ಲಾಸ್ ನೀರು ತಗೊಂಡು ಕುಡಿಲಾಗ್ಲಾರ ಕಾಲಕ್ಕ ನಾವೇನಾರ ಗ್ಲಾಸ್ ನೀರು ಕುಡಿಬೇಕಪ್ಪ ಅಂತಂದ್ರೆ ನಾವು ತರಿಸ್ಕೊಂಡು ನೀರು ಕುಡಿತೀವಿ. ಅಂತದ್ರಾಗ ತರಕಾರಿಯನ್ನ ಕೊಡದ ಪಾನದಿಂದ ತಲೆ ಮೇಲೆ ನೀರು ಇಟ್ಕೊಂಡು ಅದನ್ನ ಬೆಳೆಸಿ ತಂದು ಕೋದು ಮಾರಾಟ ಮಾಡಿ ಬದುಕ ನಡೆಸಾಕತ್ತಿದ್ದಿ. ನೀನ್ ಬಹಳ ಗ್ರೇಟ್ ಅಂತ ನೆನ್ಕೋಬೇಕು. ಒಳ್ಳೇದಾಗ್ಲಮ್ಮ, ಹೆಂಗ ಅನ್ಸುತ್ತ ಮನೆಯವ್ರು ನಿಮ್ಗೆ ಸಾಥ್ ಕೊಡ್ತಾರೆ ನಿಮ್ ಗಂಡ್ಮಕ್ಳು? ಎಲ್ಲಾರು ಒಳ್ಳೇರಿದಾರ ಸರ್, ನಮ್ ಜೊತೆಗೆ ನಮ್ ಮನೆಯವ್ರಿಗು ಇದಾರೆ ಸರ್. ನೀರ್ ತಿಪ್ಪಲ ಬಿಡೋದ್ ನಾನು ನೋಡೋದಾಗವಲ್ದು, ಈ ಸಲ ಬೋರ್ ಹಾಕ್ಸು ಅಂತ ಹೇಳ್ಯಾರ ಸರ್ ನಮ್ಮ ಯಜಮಾನ್ರು. ಆಗ್ಲಮ್ಮ ಎಷ್ಟು ವರ್ಷಕ್ಕಮ್ಮ ಮದುವೆ ಆಗುತ್ತೆ ನಿಂದು? ನಂದು ಸುಮಾರು 13-14 ವರ್ಷಕ್ಕೆ. ಸಣ್ಣ ವಯಸ್ಸಿನಾಗ ಮದುವೆ ಮಾಡ್ಬಿಟ್ರಿ? ಸಣ್ಣ ವಯಸ್ಸಿನಾಗ ಮದುವೆ. 5 ಮಂದಿ ಮಕ್ಕಳಾದ್ರೆ 4 ಜನ ಹೆಣ್ಮಕ್ಳಾದ್ರು, ಆಮೇಲೆ ಒಂದ್ ಗಂಡ ಮಗ ಅದ. ಮತ್ ನೋಡಮ್ಮ, ಎಲ್ಲ ಅನುಭವ ಇದ್ ನನಗೆ. ಕೂಲಿ ಮಾಡಿದ್ದು, ಕೊಯ್ಲಿ ಕೊಯ್ದಿದ್ದು, ಇನ್ನೊಬ್ರು ಹೊಲ ದುಡಿದು, ಊರ್ ಬಿಟ್ಟು ಮತ್ತೆ ಬೇರೆ ಹೊಲದಾಗ ಸುಗ್ಗಿ ಮಾಡಕ್ ಹೋಗ್ತಿದ್ರ? ಸುಗ್ಗಿ ಮಾಡಕ್ ಹೋಗೋದು, ಮತ್ತೆ ಅಲ್ಲಿ ಮತ್ತೆ ಅಪ್ಪನವ್ರ ಮನೆಯಾಗ ಅಲ್ಲಿ ಅಮ್ಮನವ್ರ ಮನೆಯಾಗ ಹೊಲ ಏನಿಲ್ಲ, ದುಡಿಬೇಕು ತಿನ್ಬೇಕು, ಒಂದ್ ಕೆಲಸ ಅಲ್ಲ ಅಲ್ಲಿ. ಆಮೇಲೆ ಒಂದಿನ ನಾರು ಹಚ್ಚಕ್ ಹೋದ್ರೆ ಮತ್ತೆ ಅದೇ ಒಂದ್ 15 ದಿನ, ಒಂದ್ 20 ದಿನ, ಒಂದ್ ತಿಂಗಳ ತನ ಅದೇ ನಾರು ಹಚ್ಬೇಕು. ಮತ್ತೆ ಬೆಳಗ್ಗೆ ಅವ್ರು ನಮ್ಮವರೆಲ್ಲಾರು ಮತ್ತೆ ಬುತ್ತಿ ಕಟ್ಕೊಂಡು ಊಟ ಮಾಡಿ ಬರಟ್ಟಿಗೆ ನಾವು ಬೆಳಗ್ಗೆ 6 ಗಂಟೆಗೆ ಹೋಗಿ ಸಾಲ ಹಾಕ್ಬೇಕಂತಂದ್ ಅದನ್ನು ಗುತ್ತಿ ಹಿಡ್ಕೊಂಡು ಮಾಡ್ತಿದ್ವಿ ಅಣ್ಣ. ಆ ಡಬಲ್ ಕೂಲಿ, ಮತ್ತೆ ಹುಡುಗರು ಹುಡುಗರು ಮಾತಾಡ್ಕೊಂಡು, ಅವಾಗ ಬಹಳ ಖುಷಿ ಆಗ್ತಿತ್ತು ಅಣ್ಣ, ದುಡಿಬೇಕು ಮಾಡ್ಬೇಕಂತ. ನೋಡಮ್ಮ, ತವ್ರ ಮನೆಗೂ ತಿಪ್ಪಲ ತಪ್ಪಿಲ್ಲ, ಗಂಡನ ಮನೆಗೂ ತಿಪ್ಪಲ ತಪ್ಪಿಲ್ಲ, ನಿಂದು ಹೆಂಗ ದುಡಿಯೋದಾಗ್ಬಿಟ್ಟದ ಬರೇ ದುಡಿಯೋದಾಗ್ಯದ ಅಣ್ಣ. ಮತ್ತೆ ನಾನು ಹೇಳ್ತಾ ಅಲ್ಲಿನೂ ಮಾಡಾಡಲ್ಲಿ ಇಲ್ಲಿ ಇರ್ಲಿ ಅಂತ 4-5 ವರ್ಷ ಮನೇಲಿ ಇಟ್ಟಿದ್ರು. ಆಮೇಲೆ ನನಗೆ ಬೇಡ ಮಕ್ಕಳಾದ್ರೆ ನಿನಗೊಬ್ಬರಿಗೆ ಆಗೋದಿಲ್ಲ ಅಂತಂದು ನನ್ನ ಸ್ವಂತ ಬುದ್ಧಿಲೇಸಿ ನನ್ನ ಗಂಡನ ಕೂಡ ಜಗಳಾಡಿ ನನಗೆ ಕೆಲಸ ಮಾಡಿದೆ. ಕೆಲವೊಬ್ಬರು ಗಂಡ ಮಕ್ಕಳು ಬಿಡೋದಿಲ್ಲ ಕೆಲಸ ಮಾಡಕ್ಕೆ, ಸೀಟಾಗ ಕಳ್ಸಕ್ಕೆ. ಹಂಗೇನಿಲ್ಲ ಅಣ್ಣ, ನಮ್ಮ ಹಸ್ಬೆಂಡ್ರು ಒಂದಿಸ್ ಕಾಲ ಒಂದು ಅಂತ ಮಾತುಗಳನ್ನು ಬೈದಿಲ್ಲ. ಹೆಂಡತಿ ಮೇಲೆ ಗಂಡ ಬರೋ ಸೀಟ್ ಮೇಲೆ ನಾವು ಗಂಡನ ಮೇಲೆ ಅವ್ರನ್ನ ನಾವು ಪಾಲಿಸ್ಬೇಕು ದೇವ್ರಂತ ಅಷ್ಟೇ. ನಮ್ಗೆ ಇನ್ನ ದುಡಿಬೇಕು ಗಂಡ ಮಕ್ಕಳು, ಇನ್ನ ಏನು ಬೇರೆ ಗೊತ್ತಿಲ್ಲ ಅಣ್ಣ. ನೋಡಮ್ಮ, 13ನೇ ವರ್ಷಕ್ಕೆ ನಿಮ್ಗೆ ಇನ್ನ ಸಾಲಿ ಓದೋ ಟೈಮ್ನಾಗ 5ನೇ ಕ್ಲಾಸ್ ಬಿಟ್ಟು ಕೂಲಿಗೆ ಹೋಗಿ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಸ್ಬಿಟ್ರೆ ನಿನಗೆ, ಅವಾಗ್ಲಿದ್ದ ನಿನಗೆ ಪಡಿಪಾಟ್ಲಿ ಚಲವಾತ, ನಿನಗೆ ಬದುಕು ಚಲವಾತ್ ಅವಾಗ? ಅದ್ರಾಗ ಮಾಡ್ತಾ ಮಾಡ್ತಾನೆ ಬ್ಯಾಸರ ಇಲ್ಲ. ಆಮೇಲೆ ಎಲ್ಲಿಗನ ಊರಿಗೆ ಹೋದ್ರು ನಾನು ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ ಅಂದ್ರೂ ನಮ್ಮ ಅಕ್ಕ ಅವರು ನಮ್ಮ ತಾಯಿ ತಂದಿಲ್ಲಲ್ಲ, ನಮ್ಮ ಅಕ್ಕನವ್ರು ಅಲ್ಲಿಗೆ ಹೋದ್ರು ಒಂದಿಸ್ ಕಾಲ ಇರ್ತಿದ್ದೆ. ಅಲ್ಲಿಗೆ ಹೋದ್ಮೇಲೆ ಒಂದಿಸ ಕುಂದಿರ್ಲಾರ್ದಂಗೆ ಮಾಡೋದೇ ಮಾಡೋದೇ, ನಿನಗೇನು ಬ್ಯಾಸರ ಬರೋದಿಲ್ಲ ಏನಂದ್ರೂ ಇಲ್ಲಮ್ಮ ನಾನು ಓದ್ತೀನಿ, ಒಂದಿನ ಬಿಟ್ರು ರೊಕ್ಕ ಓದ್ತಾವಂತಾಳಕ್ಕೆ, ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅವ್ರು ಗಮ್ಮತ್ ಮಾಡ್ತಾರೆ. ಅಂದ್ರೆ ತವ್ರ ಮನೆಗೆ ಮಾನವಿಗೆ ಏನಮ್ಮ 1 ವರ್ಷಕ್ಕೆ 6 ತಿಂಗಳಕ್ಕೆ ಹೋಗ್ತಿದ್ದೆ ಅವಾಗ ಅವಾಗ ಮಾನವಿಗೆ ಅವಾಗ ಹೋಗ್ತಿದ್ರಣ್ಣ, ಅಮ್ಮ ಅವ್ರು ಯಾರಿಲ್ಲಲ್ಲ. ಈಗ ಅಕ್ಕನಲ್ಲೇ ರಾಮದುರ್ಗ ಹೋಗ್ತೀವಿ, ರಾಮದುರ್ಗದಲ್ಲೇ ಇರ್ತಾರ ಅವ್ರ ಅಕ್ಕ ತಂಗಿ. ಇಲ್ಲಿ ವ್ಯಾಪಾರ ಮಾಡ್ಕೊಂಡೆ ನಾನು ಆ ಕಡೆ ಹೋಗ್ತೀನಿ, ಮತ್ತೆ ತಿರುಗಿ ಮಾಡ್ತೀನಿ ಈ ಕಡೆ ಬರ್ಬೇಕು. ಅವತ್ತು ಒಂದು ನಿದ್ರೂ ನನಗೆ ಅಲ್ಲಿ ನಿದ್ದೆ ಬರಲ್ಲ. ನೋಡಮ್ಮ, ತಂದೆ ತಾಯಿ ಇರೋವರೆಗೂ ತವ್ರ ಮನೆ, ಮತ್ತ ತಂದೆ ತಾಯಿಗಳು ಮತ್ ಮುಣಗಿದ ಮೇಲೆ ಊರು ಹೋಗಿ ಮನಸ್ಸು ಆಗಿಲ್ಲ ಹೆಣ್ಮಕ್ಳಿಗೆ? ಆಗಲ್ಲ ಅಣ್ಣ, ಮತ್ತೆ ಅಣ್ಣದವ್ರು ಅವ್ರು ಕರೆದ್ರು ನಾನು ಹೋಗಲ್ಲ, ಅವ್ರನ್ನು ಹೋಗ ಅಂತಾರ್ರಿ, ನಾವು ಹೋಗೋದಿಲ್ಲ ಅಷ್ಟೇ. ಈಗ ಹೋದ್ರು ಇಲ್ಲಿ ಸಂಸಾರ ಮಕ್ಕಳು ಅದು ಯಾರು ಮಾಡ್ತಾರೆ ನಾವು ಬಿಟ್ರೆ? ಅದಕ್ಕೆ ಸುಮ್ನೆ ಬೆಳೆ ಎಲ್ಲ ಕೆಟ್ಟೋತದಂತ ನಾವೇ ನೋಡ್ಕೊಂಡು ಹೋಗ್ಬೇಕು. ನೋಡಮ್ಮ, ಬೆಳಿಗ್ಗೆ ಎದ್ದು ಮತ್ತ ಈ ಕಡೆ ಬರ್ತಿದ್ದಿ, ಮತ್ತೆ ಮುಂಜಾನೆ ಎದ್ದೆಲ್ಲ ಮಾರ್ಕೊಂಡು ಮತ್ತೆ ಮನೆ ಸೇರ್ತಿದ್ದಿ, ಯಾವಾಗ ಮಕ್ಕಂತಿದ್ದಿ, ಯಾವಾಗ ಎದ್ದೇಳ್ತಿದ್ದಿ, ಯಾವಾಗ ರೆಡಿ ಆಗಿ ಮತ್ತೆಲ್ಲ ನಿದ್ದೆ ಹೆಂಗಮ್ಮ ಮತ್ತೆ ನಿನಗೆ? ಏನ್ ನಿದ್ದೆ ಅಂಬೋದಿಲ್ಲ ಸರ್, ಮಕ್ಕಂಡಾಗೆ ನಿದ್ದೆ ಆಗ್ಬೇಕು, ಒಂದ್ 2-3 ತಾಸು 4 ತಾಸು ಅಷ್ಟೇ. ಆಮೇಲೆ ಎಲ್ಲೆಲ್ಲ ಒಂದ್ ಸ್ವಲ್ಪ ಹೊಲದಾಗ ಸ್ವಲ್ಪ ನಿದ್ದೆ ಬಂತಂದ್ರು ಮತ್ತೆ ಮಕ್ಕಂಡ್ಬಿಟ್ರೆ ಮತ್ತೆ ಇದು ಯಾರು ಮಾಡ್ತಾರಂತ ಅದೊಂದು ಬುಗಲು. ಒಂದ್ 1/2 ಗಂಟೆ 1 ತಾಸು ಮಕ್ಕೋಬೇಕು, ಮತ್ತೆ ಹಚ್ಚಿರೋದಾಗ ಮತ್ತೆ ಕೈಗಾಲ ಕೆಲಸ ಮತ್ತೆ ಚಲೋ ಹೋಗ್ಬೇಕು. ಆಗ್ಬೇಕ್ರಿ, ಮತ್ತೆ ಯಾರು ಮಾಡ್ತಾರ, ಒತ್ತು ಮುಣಕ್ತದ, ಕತ್ಲತ್ತದ, ನಮಗ್ನ ಹೋಗಕ್ ಅಂತ ನನ್ ಬಯಾಲೇಸಿ ನಾನು ಮಾಡ್ಕೊಂಡು ಬಂದು ಬಿಡ್ತೀನಿ ಸರ್. ಬಟ್ ನಿನಗೆ ಏನಪ್ಪ ಅಂತಂದ್ರೆ ಒಂದು ವಿಷಯ, ನೀನು ಸಣ್ಣಕ್ಕಿದ್ದಾಗೆ ನೀನು ತವ್ರ ಮನೆಯಾಗ ಸ್ವಲ್ಪ ದುಡ್ದುದ್ದು ಅನುಭವ ಐತಿ, ಅದಕ್ಕೆ ನಿನಗೆ ಸ್ವಲ್ಪ ಬ್ಯಾಸರ ಇಲ್ಲ ದುಡಿಬೇಕು ಮಾಡ್ಬೇಕು ಅನ್ನೋದು ನಿನಗೆ ಇನ್ನೂ ಐತೆ? ಇನ್ನು ಆದ್ರಿ, ಅವಾಗ ಹೋಗ್ಬೇಕು ಮಾಡ್ಕೋಬೇಕು, ಮತ್ತೆ ಬಾಳ ತ್ರಾಸ ಆಗ್ತಿತ್ತು, 11 ಗಂಟೆಗೆ ನಿದ್ದೆ ಆಗ್ತಿತ್ತು. ಈಗೇನಿಲ್ಲ ರೀ, ಮಕ್ಳು ಕೈಗೆ ಬಂದಾರ, ಅವರೇ ಮಾಡ್ಕೊಂಡು ಹೋತಾರ, ಚಾ ಕುಡಿತೀನಿ ಊಟ ಮಾಡ್ತೀನಿ, ಕಟ್ಕೊಂಡು ಓಟು ಗಂಟೆಗೆ ಇಟ್ಕೊಂಡು ಆಮೇಲೆ ಎಲ್ಲ ಮಸ್ಟ್ನ ಇಟ್ಕಾಸಿ ಮನ್ಕೊಂಬಿಡ್ತೀನಿ ರೀ, 8-9 ಗಂಟೆಗೆಲ್ಲ ಮಕ್ಕಂಬಿಡ್ತೀವಿ. ಈಗ ನೋಡಮ್ಮ, ಈಗ ಸೊಪ್ಪು ಕೊಡ್ಕೊಂಡು ಸೂಡು ಮಾಡ್ಕೊಂಡು ಬೇರೆ ಬೇರೆ ಸೊಪ್ಪುಗಳನ್ನ ತರಕಾರಿಗಳನ್ನ ತಗೊಂಡ್ಬರ್ತಿದ್ವಿ. ಈಗ ಸಸಿಮಲ್ ಚೌಕ್ನಾಗ ಮಾರ್ತಿದ್ವಿ, 11 ಗಂಟೆ 10 ವರೆ ಆಯ್ತು, ಜಗ್ಗಿ ಉಳಿದ್ಬಿಟ್ಟು, ಅವಾಗ ಏನ್ ಮಾಡ್ತಿ? ಉಳಿದ್ರು ಏನಾಗಲ್ಲ ರೀ, ನಮ್ಮಂತವ್ರು ಹೊಲ್ದವ್ರದಂತ ಯಾರಾದ್ರೂ ಹಾಕ್ಸ್ಕೊಂಡು ಇಟ್ಕೊಂತಾರ್ರಿ, ಆ ಮಾರ್ಕೆಟಲ್ಲಿ ಹೋದ್ರೇನೆ ನನಗೆ ಹಾಕಿ ನಿನಗೆ ಹಾಕಂತಾರ್ರಿ. ಹೊಲ್ದವರು ರೈತರು ಏನೋ ಒಂದು ಸ್ವಲ್ಪ ಬಿಟ್ಟೋತಾರ ಅಂತಂದು ಹಾಸಿಗೆ ಅವ್ರಿಗೂ ಹಾಕ್ಯಂತಾರ್ರಿ, ಅವ್ರಿಗೂ ಮಾರ್ಕೆಟ್ ಲಾಭ ಇರಲಿ ಅಂತ ಕೊಷ್ಟು ತಗೊಂಡು ಗಂಟೆ ಗಂಟೆ ಬರಲಿ ಅಂತೇಳಿ ಉಳಿದ್ ಕೊಟ್ಟು ಹೋಗ್ಬಿಡ್ತೇವೆ. ಕೊಟ್ಟು ಹೋಗ್ಬಿಡ್ತೇವೆ ಸರ್, ಏನೋ ಇಲ್ಲಾಂದ್ರೆ ನಾನು ತಿಪ್ಪಲು ಬಿಡ್ಬೇಕಂದ್ರೆ ಮನೆ ಮನೆಗೆ ತಿರುಗಾಡಿ ಹಾಕಿ ಹೋಗ್ತೀನಿ ರೀ. ಮತ್ತೆ ಉಳಿದ್ ಊರು ಅಥವಾ ಓಣಿ ಓಣಿ ತಿರುಗಾಡಿ ಮಾರ್ತೇನಮ್ಮ ರಾಯಚೂರಾಗ? ಇಲ್ಲಿ ಶಸ್ಮ ಚೌಕಿಂದ ಅಲ್ಲಿ ಇಲ್ಲಿ ಸ್ವಲ್ಪ ತಗೊಂತಾರ ನಮ್ಗೆಲ್ಲರೂ ಕೂನೆ ಇದ್ದಾರ ಇದಾರ ಅಂತಂದು ಎಲ್ಲರೂ ರೇಣುಕ ಬಂದ್ಲು ನಮ್ ರೇಣುಕಮ್ಮ ಹೊಲ್ದು ಮಾಲು ಸಸ್ತ ಆಗ್ಬಿಡ್ತಾಳ ಅಂತ ಎಲ್ಲರೂ ಹಾಕ್ಸ್ಕೊಂತಾರೆ ಒಂದ್ ಸೂಡ್ ಜಾಸ್ತಿ ಕೊಡ್ತಾಳ ಅಂತ ಎಲ್ಲಾರು ಹಾಕೊಂಡ್ಬಿಡ್ತಾರೆ. ಸ್ವಲ್ಪ ಫರ್ಕ್ ಆಗ್ತದ ಒಂದೊಂದ್ಸಲ 20 ರೂಪಾಯಿ ಕೊಡೋದ್ ಬದ್ಲಿಗೆ 50 ರೂಪಾಯಿ ಕೊಟ್ಟು ಬಿಟ್ಟಿರ್ತೀವಿ ಅಥವಾ ಅವ್ರು ಏನೇನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ಒಂದ್ ಸೂಡ್ 10 ರೂಪಾಯಿ 2 ಸೂಡು ಅಂತಾರ ಈ 4 ಸೂಡು ಕೊಡೋ ಅಂತ ಹೇಳ್ತಾರೆ. ಹಿಂಗೆಲ್ಲ ವದ ಆತದ ವ್ಯಾಪಾರ ಹೆಂಗಮ್ಮ ಮಾಡ್ತೀವಿ ಮತ್ತೆ? ಇಲ್ಲ ರೀ ಸರ್ ಇವಾಗ ಹಂಗಾದ ರೇಟ್ ಆದ ಸ್ವಲ್ಪ ನಿಮ್ಗ ಸಣ್ಣ ಮಾಡ್ತೀವಿ ಸ್ವಲ್ಪ ನೋಡ್ಕೇರಿ ಅರ್ಥ ಮಾಡ್ಕೇರಿ ನಮ್ದು ಇದ್ದಾಗ ನಾವೇ ಕೊಡ್ತೀವಿ 10 ರೂಪಾಯಿ. ಇವಾಗ ಇಲ್ಲ ಎಲ್ಲೇಸ್ ಕೊಡಮ್ಮ ನಮ್ದು ಹೊಲದ್ದು ಬಹಳ ಪ್ರಾಬ್ಲಮ್ ಆಗ್ಯದ ನೀರಾಗಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂತಾರೆ ಸರ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳೋದಲ್ಲ ಆಮೇಲೆ ಹಂಗೆ ಮತ್ತೆ ಅವ್ರಿಗೆ ಒಂದ್ಸಲ ಹಚ್ಕೊಡ್ಬೇಕಾಗ್ತದ ಅವ್ರು ಕೂಡ ನಾವ್ ಹಂಗೆ ಮಾಡಿದ್ರೆ ಜಗಳ ಅದು ಜೋಕ್ ಮಾಡ್ಕೊಂಡ್ಲೇ ಮಾಡ್ಕಂತ ಹೆಚ್ಚು ಕಮ್ಮಿ ಮಾಡ್ಕಂತ ಒಂದ್ ಕೊಟ್ಟಂಗ್ ಮಾಡಿ ಮತ್ತೆ ಹಂಗೆ ವ್ಯಾಪಾರ ಮಾಡ್ಕಂತ ಚಲೋತ್ನಾಗಿ ದಾಟಿಸ್ಬೇಕಮ್ಮ. ಮತ್ತೆ ಹಂಗೆ ದಾಟಿಸ್ತೀವ್ರಿ ಅಂದ್ರೆ ಕಡಿಮೆ ಮಾತ್ರ ಮಾಡಲ್ಲ ಮೋಸ ಯಾರಿಗೂ ಮಾಡಲ್ಲ ಸರ್ ಮೋಸ ಮಾಡೋದು ನಮ್ಮ ಪದ್ಧತಿ ಇಲ್ಲ. ನಾವು ಹುಟ್ಟಿ ಬೆಳೆದ್ಮೇಲೆ ಯಾರಿಗಿನ್ನೂ ಮೋಸ ಮಾಡಿಲ್ಲ. ಯಾರಾದ್ರೂ ಒಂದು 10 ರೂಪಾಯಿ ಹೆಚ್ಚು ಕೊಟ್ಟರು ಅವ್ರಿಗೆ ಕರೆದು ಕೊಡ್ತೀನಿ. ಯಾರಾದ್ರೂ ಏನಾರು ಕಾಪಿಯಲ್ಲಿ ಬಿಟ್ಟೋದ್ರು ಅವ್ರು ಬಂದು ಅವ್ರು ಬಂದು ತಗೊಂಡೋಗತ್ತಾನ ಅಲ್ಲೇ ಇರ್ತೀನಿ ಸರ್. ನೋಡಮ್ಮ ಮಾರ್ಕೆಟ್ನಾಗ ಏನಾರು ರೊಕ್ಕ ಕಳ್ಕೊಂಡಿತ್ತು ಏನಾರು ಆಗೈತೇನಮ್ಮ ಯಾವಾಗ? ಒಂದ್ಸಲ ಒಬ್ರು ಬೆಂಗಳೂರಿಗೆ ಅವ್ರಿಗೆ ಹೆಂಡ್ತಿನ ಕಿಡ್ನಿ ಆಪರೇಷನ್ ಮಾಡಕ ಅವ್ರ ತಂಗಿನ ಸರ್ ಬೆಂಗಳೂರಿಗೆ ಹಾಕಿದ್ರಂತ ಸರ್. ಆಮೇಲೆ ಅಲ್ಲಿ ಅವ್ರಿಗೆ ಊಟ ಬಹಳ ರೇಟ್ ಆಗ್ಯದಂತಂದು ಪುಂಡೆಪಲ್ಲಿ ತಗೊಂಡೋಗ್ಬೇಕಂತ ನನ್ನ ಹತ್ರ ಬಂದಿತ್ತು ಸರ್. ಅವ್ರ ಅರ್ಶಲ ಬರ್ಲಿ ಪಾಪ 50 ರೂಪಾಯಿ ಪುಂಡೆಪಲ್ಲಿ ತಗೊಂಡು ನನ್ನಲ್ಲಿ 20,000 ಬಿಟ್ಟೋಗಿದ್ ಸರ್. ಬಗಲಾಗಿದ್ದು ಒಂದು ಅಜ್ಜಿ ತೀರ್ಕೊಂಡ್ರೆ ನಮ್ಮ ಊರವ್ರು ಅವ್ರೇನಂದ್ರು ಅವ್ರಿಗಿವ್ರಿಗೆ ಎದಕ್ಕೆ ಹೇಳಕ್ಕೆ ಅವ್ರ ಪಾಪ ರೊಕ್ಕ ಬಿಟ್ಟೋಗ್ಯಾರ ಇಲ್ಲ ಅಂದ್ರೆ ಆ ಇರ್ಲಿ ಬಿಡು ತಲಾಕ್ ಇಷ್ಟಾಗಮ್ಮ ಅಂತ ಹೇಳಿದ್ರು ಸರ್. ಬ್ಯಾಡ ಹಂಗ್ ಮಾಡೋದ್ ತಪ್ಪು ಅಂತಂದ್ ಕೆಸರು ಪರ್ಶಿನ ಮೇಲೆ ಲಂಬಾರಿತ್ತು ಸರ್. ನಮ್ ಬಗಲಾಗಿದ್ದು ಉಳ್ಳಾಗಡ್ಡೆ ಮಾರ್ತಿದ್ದ ಆತನ ಫೋನ್ ಲಿಸ್ಟ್ ಮಾಡಿಸಿ ಆತನ ಕರೆ ಕಳಿಸಿ ಆತಗ ರೊಕ್ಕ ಕೊಟ್ಟೆ ಸರ್. ಆತ ಪಾಪ ನಿನ್ ತಂಗಿ ಅಲ್ಲಮ್ಮ ನನ್ ಮಗಳ್ತಾರಂತ ಕೈ ಮುಗಿದು ಸರ್ ನನ್ ಬ್ಯಾಡ ಅಂದ್ರೆ ನನ್ನ ಗಂಟಿನ ಮೇಲೆ 500 ರೂಪಾಯಿ ಇಟ್ಟೋದ್ರ ಸರ್. ನೋಡಮ್ಮ ಪ್ರಾಮಾಣಿಕತೆ ಅನ್ನೋದು ಎಷ್ಟು ಖುಷಿಯಿಂದ ಹೇಳ್ಕಂತಿದ್ದ ಅದೇ 20,000 ರೂಪಾಯಿ ಸಿಕ್ಕೈತೆ ಅಂತ ಹೇಳಿ ಇಟ್ಕೊಂಡಿದ್ರಪ್ಪ ಅಂದ್ರೆ ದೇವ್ರ ನಮ್ಗೆ ಯಾವ್ದೋ ರೀತಿಯಿಂದ ಎಲ್ಲ ಹೋಗ್ಬಿಡ್ತದ ಅದು ಉಳಿಯಂಗಿಲ್ಲ. ಮೋಸ ಅಂಬೋದಿಲ್ಲ ಸರ್ ನಮ್ಗ ನಮ್ಮ ಯಜಮಾನ್ರಿಗೂ ಯಾರಿಗು ಮೋಸ ಮಾಡಬಾರ್ದು ಅಂತಾನೆ ಹೇಳ್ತಾರೆ ಸರ್. ಅವ್ರು 20,000 ಉಳಿದದ್ದನ್ನ ನೀವು ಪ್ರಾಮಾಣಿಕತೆಯಿಂದ ಫೋನ್ ಮಾಡಿ ಮತ್ತೆ ನೀನು ವಾಪಸ್ ಕೊಟ್ಟಿ ಬಾಜು ಮುದಕ್ಕೆ ಹೇಗೆ ಇಟ್ಕೊಂಡ್ಬಿಡೋಣ ಅಂದ್ರೆ ನಿನ್ ಮನಸ್ಸು ಒಪ್ಪಿಲ್ಲ. ಕೇಳ್ದವ್ರನ್ನ ಸ್ವಲ್ಪ ರೇಡ್ವೆ ಕೇಳ್ದವ್ರನ್ನ ಅವ್ರಿಗೆ ಅನ್ಸ್ಬೇಕು ಸರ್ ನಾನೇ ಅಂತ ಈಗಲೂ ಒಂದ್ ಮಾತು. ಅವ್ರನ್ನ ಎಲ್ಲಿ ಇಲ್ಲಿ ರಾಯಚೂರಾಗ ಆಫೀಸ್ನಾಗ ಕೆಲಸ ಮಾಡ್ತಿದ್ನಮ್ಮ ನನ್ನ ಆಫೀಸ್ನಾಗೆ ಸಾಲ ತಂದಿದ್ದೆ ಅಂತ ಅವ್ರನ್ನ ಸ್ವಲ್ಪ ಬಹಳ ಬಾಧ ಬಿಟ್ರು ಸರ್ ನನ್ ಮುಂದ. ನಮ್ ತಂಗಿ ಹಿಂಗ ಆಗ್ಯದಮ್ಮ ಪ್ರಾಬ್ಲಮ್ ಅವ್ರು ಕಿಡ್ನಿ ಆಪರೇಷನ್ ಮಾಡಿದ್ರೇನೆ ಕರ್ಕೊಂಡು ಹೋಗ್ತೀನಿ ಅಂತ ಗಂಡ ಜಗಳ ಇಟ್ಕೊಂಡ ಅದಕ್ಕೆ ನಾನು ಇಷ್ಟು ತಿಪ್ಪಲ ಬಿದ್ದಮ್ಮ ನಿನ್ ಪುಣ್ಯ ಬರಲ್ಲ ಅಂತ ಅವ್ರು ಹೆಂಡತಿದು ಅವ್ರದ್ದು ಪರ್ಸ್ ಮೇಲೆ ಫೋಟೋ ಇದ್ದು ಸರ್. ಇಲ್ಲ ಅವ್ರ ನಂಬರ್ ಹತ್ತಲಿಲ್ಲ ಅಂದ್ರೆ ನಾನು ವಾಟ್ಸ್ಆ್ಯಪ್ ನಾಗ ಹಾಕ್ಸಿದ್ದೆ ಸರ್. ನಮ್ಮ ಯಜಮಾನ್ರ ದೊಡ್ಡ ಫೋನ್ ಇತ್ತಲ್ಲ ಅದ್ರಲ್ಲಿ ಹಾಕ್ಸಿ ಕೊಡಿಸ್ತಿದ್ದೆ ಸರ್. ಪ್ರಾಮಾಣಿಕತೆ ಏನೈತೆ ನೋಡು, ನಮ್ಗೆ ಏನಾದ್ರೂ ಬಡವರಿಗೆ ಸಿಕ್ಕೈತೆ ಅಂತ ಹೇಳಿ ನಾವು ದೊಡ್ಡ ಬಚ್ಚಿಟ್ಕೊಳ್ಳೋದು ಅದು ನಾವು ಮಾಡಂಗಿಲ್ಲ. ಏನಾದ್ರೂ ಪ್ರಾಮಾಣಿಕತೆ ಅನ್ನೋದು ಹಳ್ಳ್ಯಾಗ ರೈತರ ಬಲಿ ಅದ. ಬಚ್ಚಿಟ್ರು ಎಷ್ಟ್ ದಿನ ತಿಂತೀವಿ ಸರ್, ನಮ್ ಕಷ್ಟ ನಮ್ಗಿದ್ರೇನೆ ಸಾಕು. ಇದ್ರಲ್ಲಿ ದೇವ್ರ ಕೊಟ್ಟೆ ಕೊಡ್ತಾನೆ ಸರ್ ನಮ್ಗೆ. ಪಾಪ ಅವ್ರು ಬ್ಯಾಡ ಅಂದ್ರೆ ನಮ್ಗೆ 500 ರೂಪಾಯಿ ಕೊಟ್ಟೋದ್ರು ಸರ್. ಬ್ಯಾಡ ಸರ್ ಅಂದ್ರಿಗೂ ಕೊಟ್ಟೋದ್ರು. ಸಾಕಮ್ಮ ನನಗೆ ಇಷ್ಟು ನಾನು ಸಾಲ ತಂದು ನಮ್ಮ ತಂಗಿಗೆ ನಾಳೆ ಬೆಂಗಳೂರಿಗೆ ಹೋಗೋದಿತ್ತಿದ್ದು, ಇನ್ನೂ ಮನೆಯಲ್ಲಿ ದುಡ್ಡು ಬಿಟ್ಟು ಬಂದಿದ್ದೆ, ನೀ ಪುಣ್ಯ ಬರಲಿ ನನ್ನ ಮಗಳ ತರಮ್ಮ ಅಂತ ಸಣ್ಣ ಮಾಡಕ್ ಬಂದ ಸರ್. ಅದೇ ಪ್ರಾಮಾಣಿಕತೆ ನನ್ನ ಕಾಯ್ತದ, ನಾವು ಪ್ರಾಮಾಣಿಕವಾಗಿರ್ಬೇಕು. ದೇವ್ರು ಯಾವ್ದೇ ರೀತಿಯಿಂದ ನಮಗೆ ಸಹಾಯ ಮಾಡ್ತಾನೆ ದೇವ್ರು. ಅದಕ್ಕೆ ಸರ್ ನಾವು ಯಾವಾಗಲೂ ಸಹಾಯ ಮಾಡಿ ಹೊರತು ಯಾರು ಕೆಟ್ಟದ್ ಮಾಡಿಲ್ಲ. ನಮಗೂ ಕೆಟ್ಟದಾದ್ರೆ ಇನ್ನೊಬ್ರಿಗೆ ಒಳ್ಳೇದಾಗಲ್ಲ ಅಂತೀನಿ ಸರ್ ನಾನು. ಅಷ್ಟು ಬೋರ್ ಹಾಕ್ಸ್ರಿ ದೇವ್ರ ದಯದಿಂದ ನೀರ್ ಬುಳ್ಳಿ ಅನ್ಕಂತ ಒಂದು ಡೀಸೆಲ್ ಪಂಪ್ ಸೆಟ್ ತಗರಿ, ಒಂದು ಹೊಳೆಯಿಂದ ಹೊಲಕ್ಕೆ ಒಂದು ಪೈಪ್ ಲೈನ್ ಇಟ್ಕೊಂಡು ಈ ಕೊಡಪಾನ ತಗೊಂಡು ಹೋರೋದನ್ನ ತಪ್ಪಿಸ್ರಿ, ಒಳ್ಳೇದಾಗ್ಲಿ. ಬಹಳಷ್ಟು ಕಷ್ಟಪಡ್ತೀರಿ ಈ ರೀತಿಯಾದಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಬಡತನ ಇದ್ರು ಕೂಡ. ಕೆಲವೊಬ್ರು ಬಡತನ ಬಂತಪ್ಪ ಅಂತಂದ್ರೆ ಗೋವಾಕೋ ಮಹಾರಾಷ್ಟ್ರಕ್ಕೋ ಎಲ್ಲರದ್ದು ಬಾಂಬೆಕೋ ಪೂನಕ್ಕೆ ದುಡ್ಕೊಂಡು ಹೋಗಕ್ಕೆ ಮಕ್ಕಳ ಕಟ್ಕೊಂಡು ಹೋಗ್ಬಿಡ್ತಾರ. ಆದ್ರೂ ಕೂಡ ಏನೋ ಗಂಡನ ಮನೆಯಾಗ ಭೂಮಿ ಅದ, ಅದನ್ನ ಮಾಡ್ಕೋಬೇಕು. ಏನೋ ಒಂದು ನಮ್ಮ ಕಾಲ ನಮ್ಮ ಮೇಲೆ ನಾವು ನಿಂತ್ಕೋಬೇಕಂತ ಒಂದು ವಿಚಾರ ನಿನ್ ತಲೆಗದ. ದೇವ್ರು ಒಳ್ಳೇದ್ ಮಾಡ್ಲಿ, ಮುಂದಿನ ದಿನಗಳಲ್ಲಿ ಒಂದು ಬೋರ್ ಹಾಕ್ಸ್ರಿ, ಜೊತೆ ಒಂದು ಡೀಸೆಲ್ ಪಂಪ್ ಸೆಟ್ ತಗೊಳ್ರಿ. ಇದೇನು ಕಷ್ಟಪಟ್ಟು ನೀವು ತಲೆ ಮೇಲೆ ಕೊಡ ತಗೊಂಡು ನೀರು ಹಾಕಿ ತರಕಾರಿ ಬೆಳಕತ್ತಾರಲ್ಲ, ಅದು ತಪ್ಪಿ ನಿಮ್ ಚಲೋ 3 ಎಕರೆನೂ ಕೂಡ ನೀರು ಆಗ್ಲಂಗ ಆ ದೇವ್ರ ಆಶೀರ್ವಾದ ಮಾಡ್ಲ ಮರಣಕಮ್ಮ. ನನ್ನ ಜೊತೆ ನಿನ್ನ ವಿಚಾರಗಳನ್ನ ತಿಳಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ನಮ್ಮೆಲ್ಲ ಮಹಿಳೆಯರ ಪರವಾಗಿ ನಿನಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ರೈತ ಮಹಿಳೆ ರೇಣುಕಾ ಅವರ ತರಕಾರಿ ಬೇಸಾಯದ ಮತ್ತು ಮಾರಾಟದ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70-72% ಮತ್ತು ಕನಿಷ್ಠ ಆರ್ದ್ರತೆ 40-44% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 6-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಬೇಕು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೊರದಲ್ಲಿ ಬದು ಮತ್ತು ನೀರು ತಡೆ ಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ರೈತ ಬಾಂಧವರು ಮಾಡ್ಕೋಬೇಕು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರೋದ್ರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ರಾಶಿ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸಿಳುತ್ತಿವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮಿಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಡಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕಿನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನೆಂಟ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲ್ ಅನ್ನು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬೆಲೆಗೆ 100 ಮಿಲಿಲೀಟರ್ ದ್ರಾವಣ ಬೇಕಾಗ್ತದೆ. ಇನ್ನು ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನೆಪ್ಪಲಿಕ್ ಅಸೆಟಿಕ್ ಆಸಿಡ್ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೋಬೇಕು. ಕೋಳಿ ಮನೆಯನ್ನು ತಂಪಾಗಿ ಸುಡುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹುರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂತಹ ಸಮಯವಾಗಿದ್ದು ಹಾಗೂ ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರುತ್ತದೆ. ಒಣಮೇವು ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2 ರ ಯೂರಿಯಾ ಮತ್ತು 10% ಕಾಕುಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ನೀಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ